ಜವಾರಿ ಬೀಜ ತಗೊಂಡು ಬಂದು ನಮ್ಮ ತಾಯಿಯವ್ರಿಗೆ ಹೇಳ್ತಿದ್ದೆ ನಾನು. ಈಗ ಯಾವಾಗಲೂ ಈಗೇನಾಗೈತ್ರಿ, ಜನರ ಮೇಲೆ ಆರೋಗ್ಯದ ಸಮಸ್ಯೆ ಬಹಳ ಆಗೈತ್ರಿ ಈ ತರಕಾರಿ ತಿನ್ನೋದ್ರಿಂದ. ನಾನು ಅದಕ್ಕಲ್ಲಿ ನಾನು ಏನ್ ಹೇಳಿದೆ ನೋಡು, ಥೋಡೇನೆ ನಮ್ಮ ಮನಿ ಪೂರ್ತಕ ನಾವು ಬೆಳ್ಕೊಂಡು ಮುಂದೆ ಬೇಕಾದ್ರೆ ನಾವು ಮಾರ್ಕೆಟಿಂಗ್ ಮಾಡೋನು, ಆದ್ರೆ ಒಳ್ಳೆ ತಿಪ್ಪೆ ಗೊಬ್ಬರ ಮತ್ತು ಎರೆಹುಳು ಗೊಬ್ಬರ ಹಾಕಿ ಬೆಳೆಯೋಣ ಅಂತ ನಮ್ಮ ತಾಯಿಯವ್ರಿಗೆ ಹೇಳಿದಾಗ ಅವರು ತುಂಬಾ ಸಂತೋಷ ಪಟ್ಟರು. ಅಂದ್ರೆ ವಿಷಮುಕ್ತ ಆಹಾರ ಸಮಾಜಕ್ಕೆ ಕೊಡೋಣ ಅನ್ನೋ ಒಂದು ಉದ್ದೇಶದಿಂದ ನಾವು ಇದು ಮಾಡಿದೇವ್ರಿ. ಅದು ಅಲ್ಲದೆ ನಾವೇನ್ ಮಾಡ್ತೀವಿ ಸರ್, ನಮ್ಮ KVK ವತಿಯಿಂದ ಎರೆಹುಳು ಗೊಬ್ಬರದ್ದು ಒಂದು 25 ದಿವಸ ಟ್ರೈನಿಂಗ್ ತಗೊಂಡ್ರಿ. ಟ್ರೈನಿಂಗ್ ತಗೊಂಡು ನಾನು ಎರೆಹುಳು ಫಿಟ್ನು ಮಾಡಿದ್ದೀನಿ ಮತ್ತು ನಾನು ಎಲ್ಲಾ ಬೆಳೆಗಳಿಗೆ ಜೀವಾಮೃತ ಮತ್ತು ಗೋಕೃಪಾಮೃತನು ಬಳಕೆ ಮಾಡ್ತೀನಿ ಸರ್. ಆದರೂ ಕಂಬಲ್ ರಾಸಾಯನಿಕ ಒಂದು ಸ್ವಲ್ಪ ಕಮ್ಮಿ ಯೂಸ್ ಮಾಡ್ಕೊಂಡ್ರೆ ನಾನು ಬೆಳೆಯನ್ನು ಬೆಳೀತಾ ಇದ್ದೀನಿ ಸರ್. ಅದು ಅಷ್ಟು ರಾಸಾಯನಿಕ ಒಂದು ಸ್ವಲ್ಪ ಆದ್ರೂ ಯಾಕೆ ಇಟ್ಕೊಂಡಿದ್ರಿ ನೀವು, ಅದನ್ನು ಯಾಕೆ ಬಿಡಂಗಿಲ್ಲ ನೀವು ಈಗ ಸರ್? ಒಂದೊಂದು ಕೆಲವೊಂದು ಬೆಳೆಗಳಿಗ್ರಿ ಸರ್ ಅದು ರಾಸಾಯನಿಕ ಇದು ಆಗಲ್ರಿ. ಈಗ ಬದ್ನೆ ಗಿಡಕ್ಕೆ ರೀ ಸರ್, ಬದ್ನೆ ಗಿಡಕ್ಕೆ ಯಾವುದೇ ತರದ್ದು ನಾವು ಸಾವಯವ ಮಾಡಿದ್ರು ಅದಕ್ಕೆ ಇದು ಆಗುದಿಲ್ಲರಿ ಸರ್. ಅದಕ್ಕೆ ಯಾವಾಗಲೂ ಚಂಡಿ ರೋಗ ಅನ್ರಿ ಸರ್, ಹುಳುಕ ಅದಕ್ಕೆ ಒಂದ್ ಸ್ವಲ್ಪ ಹುಳ ಬರ್ತದ್ರಿ ಸರ್. ಅದು ಯಾವುದೇ ಇದಕ್ಕೆ ನಮ್ದು ಸಾವಯವಕ್ಕೆ ಕಂಟ್ರೋಲ್ ಆಗಿಲ್ರಿ ಸರ್. ಆದ್ರೂ ಅದಕ್ಕೆ ನಾವು ಹೆಚ್ಚಿನ ಪ್ರಮಾಣದ ಬಳಕೆ ಮಾಡೋದಿಲ್ಲ ಸರ್, ಸ್ವಲ್ಪ ಒಂದ್ ಸ್ವಲ್ಪ ಕಂಟ್ರೋಲ್ ಮಾಡೋ ಸಂಬಂಧ ಮಾತ್ರ ಇದು ಮಾಡ್ತಾರೆ ಸರ್. ಉಳಿಕಿದ್ದು ನಾನು ಕಾಯಿಪಲ್ಯಕ್ಕೆ ಯಾವುದೇ ತರದ್ ರಾಸಾಯನಿಕ ಯೂಸ್ ಮಾಡೋದಿಲ್ಲ ಸರ್. ಗೋಕೃಪಾಮೃತ ಮತ್ತು ಜೀವಾಮೃತ ಮತ್ತು ಎರೆಹುಳ ಗೊಬ್ಬರದಿಂದಾನೇ ನಾನು ಇದು ಮಾಡ್ತೀನಿ. ಎರೆಹುಳ ಜೀವಾಮೃತ ಸಿಂಪಡಣೆನೂ ಮಾಡ್ತೀನಿ ಸರ್, ಗೋಕೃಪಾಮೃತ ಸಿಂಪಡಣೆನೂ ಮಾಡ್ತೀನಿ. ಸಿಂಪಡಣೆ ಮಾಡಿ ಇದು ಮಾಡ್ತೀವಿ ಸರ್. ಮತ್ತು ಬೇವಿನ ಕಷಾಯ ರೀ ಸರ್, ಬೇವಿನ ಕಷಾಯ ಇದು ಮಾಡ್ಕೊಂಡ್ರೆ ಸಿಂಪಡಣೆ ಮಾಡ್ತೀವಿ. ಎರೆ ಜಲ ಸಹಿತ ನಾವು ಸಿಂಪಡಣೆ ಮಾಡ್ಕೊಂಡ್ರೆ ಬೆಳೆಗಳಿಗೆ ಸಿಂಪಡಣೆ ಮಾಡ್ಕೊಂಡ್ರೆ ಉತ್ಕೃಷ್ಟವಾದಂತ ಬೆಳೆನೆ ನನ್ನ ಹತ್ರ ತೆಗಿತೀನಿ ಸರ್. ತೆಗೆದು ಡೈಲಿ ನಾವು ಮಾರ್ಕೆಟಿಂಗ್ ಸಮೀಪ ಇರೋದ್ರಿಂದ ನಾವು ಮಾರ್ಕೆಟಿಂಗ್ ನಮ್ಮ ತಾಯಿಯವರಿಗೆ ನಾವು ಬೆಳಗ್ಗೆ ಒಯ್ದು ಕೊಟ್ಟು ಅವರು ಒಂದು ಬೆಳಗ್ಗೆ 7 ಗಂಟೆಗೆ ಹೋದ್ರೆ 10 ಗಂಟೆಗೆ ನಾವು ಮಾರ್ಕೆಟಿಂಗ್ ಮಾಡಿಕೊಂಡು ನಮ್ಮ ದಿನಾಲು ನಮ್ಮ ಮನೆಗೆ ಹತ್ತಕ್ಕಂಥ ಸಾಮಾನು ಮತ್ತು ಸಲಕರಣೆಗಳನ್ನು ತೊಗೊಳಕ್ಕೆ ನಮ್ಗೆ ಅನುಕೂಲ ಆಗಿದೆ ಸರ್. ಎಷ್ಟು ದೂರ ಆಗ್ತದೆ ನಿಮಗೆ ಮಾರ್ಕೆಟು? 2 ಕಿಲೋಮೀಟರ್ ಐತ್ರಿ ಸರ್, ನಮ್ಮ ತೋಟದಿಂದ ಮಾರ್ಕೆಟ್ 2 ಕಿಲೋಮೀಟರ್ ಐತ್ರಿ ಸರ್. ಬೆಳಗ್ಗೆ ನಮ್ಮ ತಾಯಿಯವರಿಗೆ ನಾನೇ ಪ್ಯಾಕ್ ಮಾಡ್ಕೊಂಡ್ರೆ ಒಯ್ದವ್ರಿಗೆ ಮಾರ್ಕೆಟಿಂಗ್ ಬಿಟ್ಟು ಬಂದಂದ್ರೆ ಅವ್ರು ತಾವೇ ಮಾರ್ಕೊಂಡ್ರೆ ಮನೆಗೆ ಬರ್ತಾರೆ ಸರ್. ಆಟೋ ಅದಾವ್ರಿ ಸರ್, ಆಟೋದಾಗ ಬಂದ್ಬಿಡ್ತಾರ್ರಿ. ಅವರು ಮೊಸರು ಮತ್ತು ಬೆಣ್ಣೆ ಎರಡು ಮಾರ್ಕೆಟಿಂಗ್ ಈ ಕಾಯಿಪಲ್ಯ ಜೋಡಿನ ಒಯ್ದು ಅವ್ರು ಮಾರ್ಕೊಂಡು ನಮ್ಗೆ ಇದು ಮಾಡುತ್ತಾರೆ ಸರ್. ಈಗ ದಿವಸ ದಿವಸ ನೀವು ಕಾಯಿಪಲ್ಯ ಕಟಾವು ಮಾಡಬೇಕು, ಕಾಯಿ ಕೀಳಬೇಕು, ಇದನ್ನೆಲ್ಲ ಮಾಡೋದಕ್ಕೆ ಜನ ಇದ್ದಾರೆ ಸರ್? ಎಲ್ಲರೂ ಯಾರು ಹೊರಗಿನವ್ರು ಇಲ್ಲ ಸರ್, ಎಲ್ಲ ನಮ್ಮ ಮನೆ ನಮ್ಮ ತಾಯಿ ರೀ, ನಮ್ಮ ಮನೆಯವ್ರು ಅದಾರ ರೀ, ನಮ್ಮ ತಂದೆಯವ್ರು ಅದಾರ, ನಮ್ಮ ಅಣ್ಣವ್ರು, ನಮ್ದು ಏನಾದರೂ ಅವಿಭಕ್ತ ಕುಟುಂಬ ಅದಾರಿ ಸರ್. ಅವಿಭಕ್ತ ಕುಟುಂಬ ಇರೋದ್ರಿಂದ ನಾವು ಎಲ್ಲರೂ ಸಾಯಂಕಾಲ ನಮ್ಮ ತಾಯಿಯವರು ನಾವು ಸಾಯಂಕಾಲ ನಾವು ಎಲ್ಲ ಕಾಯಿಪಲ್ಯ ಇದು ಮಾಡ್ತೀವಿ ಸರ್. ಕಾಯಿಪಲ್ಯ ಕಿತ್ತಿ ಎಲ್ಲ ಸೂಡು ಕಟ್ಟಿ ತೊಯ್ಸಿಟ್ಟು ಬೆಳಗ್ಗೆ ಅವು ಇಟ್ಟು ಇದು ಮಾಡ್ತಾರೆ ಸರ್. ಬೆಳಗ್ಗೆ ಎದ್ದು ನಾನು ಬೆಂಡೆಕಾಯಿ ಸೌಂತಿಕಾಯಿ ಹೀರಿಕಾಯಿ ಏನಿದ್ದುದು ನಾವೊಬ್ರು ಮತ್ತು ನಮ್ಮ ಅತ್ತಿಗೆಯವರು ಅದಾರ ರೀ. ನಮ್ಮ ಅತ್ತಿಗೆಯವರು ನಾವು ಸೌಂತಿಕಾಯಿ ಮತ್ತು ಬೆಂಡೆಕಾಯಿ ಬದನೆಕಾಯಿ ನಾವು ಮುಂಜಾನೆ ಹರಿದು ನಮ್ಮ ತಾಯಿಯವರಿಗೆ ಇದು ಮಾಡಿಕೊಡ್ತೀವಿ. ಅಟೋಟ್ ಥರ ನಮ್ಮ ತಾಯಿಯವರು ಇದು ಮಾಡ್ತಾರೆ ಸರ್, ಮೊಸರು ಮತ್ತು ಬೆಣ್ಣೆ ಅವರು ಮಾಡ್ತಿರ್ತಾರೆ. ಎಲ್ಲ ಇಟ್ಟೆಲ್ಲ ಆಗ್ಬೇಕಾದ್ರೆ ಒಂದು 7:30 ಆಗತ್ತಾರೆ ಸರ್. 7:30 ನಮ್ಮಲ್ಲಿ ಮಾರ್ಕೆಟ್ ಚಾಲೋ ಆಗ್ತದೆ ರೀ. 7:30 ಹೋಗಿ ನಮ್ಮ ತಾಯಿಯವರು ಮಾರ್ಕೊಂಡು 2 ತಾಸಿನಾಗ ರಿಟರ್ನ್ ಬಂದ್ಬಿಡ್ತಾರೆ ಸರ್. ಈಗ ನಿಮ್ಮ ತಾಯಿಯವರು ಈ ಕೆಲಸವನ್ನು ಎಷ್ಟು ವರ್ಷದಿಂದ ಮಾಡ್ತಾ ಇದ್ದಾರೆ, ಅವ್ರ ವಯಸ್ಸು ಏನದ ಈಗ? ಅವ್ರ ವಯಸ್ಸು 65 ಅದಾರೆ ಸರ್. ಸುಮಾರು ವರ್ಷಗಳಿಂದ ಅವರು ಮೊದಲಿನ ಹಿಡಿದು ನಮ್ಮ ಕೃಷಿ ಕುಟುಂಬ ರೀ ಸರ್. ನಮ್ದು ನಮ್ಮ ಹತ್ರ ಏನೋ ಯಾರು ನೌಕರಿ ಇದ್ದಾರಲ್ಲ, ಯಾರು ಇಲ್ಲ ಸರ್. ನಮ್ಮ ತಾಯಿಯವರು ನಮ್ಮ ತಂದೆಯವರು ಯಾವಾಗಲೂ ದುಡ್ಕೋತೆ ಬಂದಿದ್ದವ್ರಿ ಸರ್. ಇದು ಅಲ್ಲೇ ನಾವು ಬೇರೆ ಎಲ್ಲ ಕಡೆಯೂ ಬೇರೆ ಹೊಲವನ್ನು ಮಾಡ್ತೀವ್ರಿ ಸರ್. ನಮ್ಗೆ ಇಷ್ಟೇ ನೀಗೂಲ್ ಅಂತ ಹೇಳ್ಕೊಂಡ್ರೆ ನಂದು ಎತ್ತ ಇರೋದ್ರಿಂದ ನಮ್ಮ ಅಕ್ಕಪಕ್ಕದ ಹೊಲನೂ ನಾವು ಮಾಡ್ಕೊಂಡ್ರೆ ನಾ ಲಾಭವನ್ನು ಮಾಡ್ಕೊಂಡೇನ್ರಿ ಸರ್. ಈ ತೊಗರಿ ಬೆಳಿತೇವ್ರಿ ಸರ್, ಅವ್ರ ಹೊಲದೊಳಗೆ ತೊಗರಿ ಹಾಕಿದೇವ್ರಿ, ಜೋಳ ಹಾಕಿದೇವ್ರಿ ಸರ್, ಕಡ್ಲಿ ಹಾಕಿದೀವಿ, ಸಜ್ಜಿ ಬೆಳಿತೇವ್ರಿ, ಮೆಕ್ಕೆಜೋಳ, ಸೂರ್ಯಕಾಂತಿ, ಹೆಸರು, ಉದ್ದು, ಎಲ್ಲಾ ತರದ ಸಮಗ್ರ ಕೃಷಿನೇ ನಮ್ಮ ತೋಟದಾಗ ನೋಡಕ್ ಸಿಗ್ತದ್ರಿ ಸರ್. ಅಂದ್ರೆ ಈ ಬೆಳಿ ಬೆಳೆದಿಲ್ಲ ಅನ್ನುವಂಥದ್ದು ಏನಿಲ್ಲೇ ಇಲ್ಲ ಸರ್. ನೆವಣಿ ಬೆಳೆದ್ವಿ, ಸಿರಿಧಾನ್ಯಗಳು ಬೆಳಿತಾವ್ರಿ ಸರ್. ನೆವಣಿ ನೆವಣಿ ಬೆಳೆದಿದ್ದೇರಿ ಸರ್. ನಾವು ನೆವಣಿ ಚೇತ್ರೋತ್ಸವನು ನಮ್ಮ ಹತ್ರ ಮಾಡಿದ್ರಿ. ನಾವು ಎಲ್ಲ ನೆವಣಿನೂ ನಾವು ಮಾಡಿ ಪ್ರೊಸೆಸ್ ಮಾಡ್ಕೊಂಡ್ರೆ ನಾನು ನಮಗೆ ಬೇಕಾದಂಥ ರೈತರು ಅಥವಾ ಯಾರೇ ನಮಗೆ ಕೇಳದಂಥವ್ರಿಗೆ ನಾನು ಅವ್ರ ಮನೆಗೆ ಹೋಗಿ ತಲುಪಿಸೋದು ವ್ಯವಸ್ಥೆನೂ ಮಾಡೀನಿ ಸರ್. ಅವ್ರು ಕೇಳ ನಮ್ಗೆ 5 ಕಿಲೋ ಬೇಕು, 10 ಕಿಲೋ ಬೇಕಂತಂದ್ರೆ ನಾವು ಅವರಿಗೆ ಅದು ಪ್ರೊಸೆಸ್ ಮಾಡೋಕ್ಕಾಗಲ್ರಿ ಸರ್. ಅವರಿಗೆ ನಾವೇ ಇಲ್ಲಿ ಒಂದು ತೊಂದರೆ ಒಂದು ಗಿರಣಿ ಒಳಗೆ ಒಡೆದು ಅದೆಲ್ಲ ತೂರಿ ಸ್ವಚ್ಛ ಮಾಡಿ ಅವ್ರಿಗೆ ಪ್ಯಾಕೆಟ್ ಮಾಡ್ಕೊಂಡ್ರೆ ಒಯ್ದು ಕೊಡ್ತೀನಿ ಸರ್. ಪ್ಯಾಕೆಟ್ ಮಾಡಿ ಅವರು ನಮ್ಗೆ ಯಾವಾಗಲೂ ಏನರೇ ಕೇಳಿದ್ರು ಒಂದು ತೊಡೆ ಜನಕ್ಕೂ ನಾನು ನನ್ನ ಕಾಯಿಪಲ್ಯನೂ ಸಹಿತ ಒಂದು ತೊಡೆ ಊರೊಳಗೆ ಗಣ್ಯ ವ್ಯಕ್ತಿಗಳದಾರೆ ಸರ್. ಅವರು ವಿಷಮುಕ್ತ ಆಹಾರ ಕೇಳೋ ಸಂಬಂಧ ನನ್ನ ಫೋನ್ ಹಚ್ಚಿರ್ತಾರೆ. ನಮ್ಗೆ ಇಂಥದ್ದು ಬೇಕಂತಂದ್ರೆ ಅವರಿಗೆ ಡೈಲಿ ಒಂದು 5-6 ಜನ ಅದಾರೆ ಸರ್. ಅವ್ರಿಗೆ ನಾನು ಬ್ಯಾಗ್ನ ಪ್ಯಾಕ್ ಮಾಡ್ಕೊಂಡ್ರೆ ಅವರಿಗೆ ನಾವು ಡೈಲಿ ಒಂದು 100 ರೂಪಾಯಿದು, ಒಬ್ಬೊಬ್ಬರಿಗೆ 5 ಮಂದಿಗೆ ಅಂದ್ರೆ 500 ರೂಪಾಯಿದು ನಾ ಡೈಲಿ ಅವ್ರಿಗೆ ಪ್ಯಾಕ್ ಮಾಡಿ ಅವ್ರ ಮನೆಗೆ ಹೋಗಿ ತಲುಪಿಸುವಂತ ವ್ಯವಸ್ಥೆನೂ ಮಾಡೀನಿ ಸರ್. ಅಲ್ಲ ಮಾಡಿರೋ ಅಥವಾ ಇನ್ನು ಯಾವತ್ತು ಮಾಡ್ತಾ ಇರ್ತೀರಿ? ಯಾವತ್ತು ಮಾಡ್ತಾ ಇರ್ತೇವೆ ಸರ್. ಅವರು ಇನ್ನೂ ಆದ್ರೂ ಹೆಚ್ಚಿನವರು ನಮ್ಮ ಈಗ ಅಂದ್ರೆ ಏನಾಗಿದ್ರಿ ಸರ್, ಎಲ್ಲರಿಗೆ ವಿಷಮುಕ್ತ ಆಹಾರ ಬೇಕಂತ ಹೇಳ್ಕೊಂಡ್ರೆ ಅವ್ರು ಏನ್ ಮಾಡತ್ತಾರೆ ಸರ್, ಚಲೋದೇ ಊಟ ಮಾಡಬೇಕು. ಈಗ ಶುಗರ್ ಬಿ ಪಿ ಹೆಚ್ಚಾಗಿ ಮಂದಿ ಇದು ಆಗ್ಲಿಕ್ಕೆ ಸರ್, ಅದ್ರ ಸಂಬಂಧ ಅವ್ರು ಏನಂತಾರೆ ನಮ್ಗೆ ಚಲೋ ಆಹಾರ ತಂದು ಕೊಡ್ರಿ ಅಂದ್ರೆ ಒಬ್ಬ ರೈತನ ಮೇಲೆ ವಿಶ್ವಾಸ ಇತ್ತಂದ್ರೆ ನಮ್ಮ ಹತ್ರನು ಒಂದು ಥೋಡೆ ಜನ ಒಳ್ಳೊಳ್ಳೆಯವರು ಬಂದು ನಮ್ಮ ಊರಾನವರು ಬಂದು ಇದು ಮಾಡ್ಕೊಂಡು ಹೋಗಿ ವಿಸಿಟ್ ಮಾಡ್ಯಾರಿ ಸರ್ ನನ್ನ ಪ್ಲಾಟ್ ವಿಸಿಟ್ ಮಾಡಿ ಎಲ್ಲ ನೋಡ್ಕೊಂಡು ಹೋದ್ಮೇಲೆ ನನಗೆ ಅವರು ಆರ್ಡರ್ ಕೊಟ್ಟಾರ್ರಿ. ಹಿಂಗೆ ನಮ್ಗೆ ಬೇಕಾದಪ್ಪ ತಂದು ಕೊಡ್ತೀರಿ ಏನಂತಂದ್ರೆ ಆಯ್ತ್ರಿ ಸರ್ ನಿಮ್ಮ ಮುಂಜಾನೆ ತಂದು ಕೊಡ್ತೀವಿ ನೀವು ಯಾವಾಗ ಹೇಳ್ತೀರಿ ಹೇಳ್ರಿ ನೀವು ಇದು ಮಾಡ್ತೀರಿ ಅಂತ ಅವ್ರ ಒಂದು ಕ್ಯಾರಿ ಬ್ಯಾಗ್ನಾಗ ಹಾಕೊಂಡು ಅವ್ರು ಎಷ್ಟು ಹೇಳ್ತಾರೆ ಒಂದು ಪಾವು ಕಿಲೋ ಬದ್ನಿಕಾಯಿ, ಪಾವು ಕಿಲೋ ಬೆಂಡಿಕಾಯಿ, ಪಾವು ಕಿಲೋ ಚೌಳಿಕಾಯಿ, ಪಾವು ಕಿಲೋ ಸೌಂತಿಕಾಯಿ, ಪಾವು ಕಿಲೋ ಹೀರಿಕಾಯಿ, ಇವಿಷ್ಟೆಲ್ಲ ಕೊಟ್ಟು ಎರಡು ಸೂಡ ಮೆಂತಿ ಪಲ್ಲೆ, ಒಂದು ಸೂಡ ಕೊತ್ತಂಬರಿ, ಒಂದು ಸೂಡ ಪಾಲಕ, ಇವೆಲ್ಲ ಅವ್ರಿಗೆ ಪ್ಯಾಕ್ ಮಾಡಿ ಇಟ್ಟೆಲ್ಲ ಇಟ್ಟು ಆತೈತ್ರಿ ಸರ್ ಅಂತ ಹೇಳ್ಕಂದ್ರೆ ಇದು ಕೊಟ್ಟು ಬರ್ತೀನಿ ಸರ್. ಈ ಮಾರ್ಕೆಟ್ನಾಗ ನಡೋದಕ್ಕಿಂತ 5 ರೂಪಾಯಿ ಹೆಚ್ಚಿಗೆ ತಗೋತೀವ್ರಿ ಸರ್ ಅವ್ರ ಕಡೆಯಿಂದ. ನಾವೇನದಕ್ಕೆ ಯಾವುದೇ ತರದ ರಾಸಾಯನಿಕ ಬಳಸಲಾರದಿಂದ ಅವ್ರಿಗೆ ಗೊತ್ತು ಅದ ರೀ ಸರ್, ರಾಸಾಯನಿಕ ಮನೆ ವಿಸಿಟ್ ಮಾಡಿ ಹೋಗ್ಯಾರ ಅವರು, ವಿಸಿಟ್ ಮಾಡಿ ನೋಡ್ಕೊಂಡು ಹೋದ್ಮೇಲೆ ಅವ್ರಿಗೆ ವಿಶ್ವಾಸ ಬಂದ್ಮೇಲೆ ನಮ್ಗೆ ಕರ್ದಾರಿ ಸರ್. ಈಗ ಏನು ಇಂಥ ಒಂದು ವಿಷಮುಕ್ತ ಆಹಾರ ನೀವು ಕೊಟ್ರಿ ಕೆಲವರಿಗೆ, ಅದರ ನಂತರ ಅವರಿಂದಾಗಿ ಬೇರೆಯವರು ಕೂಡ ಪ್ರಭಾವಿತರಾಗಿ ನಮಗೂ ಕೊಡ್ರಿ ಈಗ ಬೇಕು ನಮಗೆ ಇಂಥ ಒಂದು ಕಾಯಿಪಲ್ಲೆ ಇಂಥದ್ದು ಬೇಕು ಅಂತ ಹೇಳಿ ಅಂತಂದಾಗ ನಿಮ್ಮ ಒಂದು ಸಂಪರ್ಕ ಹೆಚ್ಚಾಗಿರ್ಬೇಕಲ್ಲ, ನಿಮ್ಮ ಒಂದು ಕೆಲಸ ಹೆಚ್ಚಾಗಿರ್ಬೇಕಲ್ಲ. ಹೆಚ್ಚಾಗಿದ್ರಿ ಸರ್. ಈಗ ಅದೇ ಸರ್ ಅವರು ಹಿಂಗ ಒಂದು ಅವ್ರು ಕೇಳದ್ರೂಪ್ಲೆ ಅವರು ಈಗ ನಾವು 4-5 ಜನ ಕೊಟ್ಟೆವಂದ್ರೆ ಎಲ್ಲಿ ತರಿಸ್ತಪ್ಪ ಅಂತ ಕೇಳ್ತಾರೆ ಸರ್ ಅವ್ರಿಗೆ. ಕೇಳದ್ಮೇಲೆ ಅವ್ರು ಹೇಳಿದ್ರಿ ಸರ್ ಹಿಂತಿಂತವ್ರ ಹೊಲದೊಳಗೆ ನಾವು ತೊಗೊಂಬರ್ತೀನಿ ಅಂತಂದ್ರೆ ಆಯ್ತ್ರಿ ನಮಗೂ ಇಷ್ಟು ಹೇಳ್ರಿ ನಾವು ಇಟ್ಟು ತೊಗೊಂಬರ್ತೀವ್ರಿ ನಮಗೂ ಇಟ್ಟು ತಂದು ಕೊಡ್ತಾರೆ ಕೇಳ್ರಿ ಅಂತ ಹೇಳಿದ್ರಿ ಸರ್ ಅವ್ರಿಗೆ. ನಾನು ಯಾಕಂದ್ರೆ ನನ್ನ ಬಲ್ಲಿ ಹಿಂದಿನ ನೋಡ್ಕೋಬೇಕ್ರಿ ಸರ್ ನಾವು ಹೊಲದೊಳಗಿಂದು ನನಗಂದ್ರೆ ಅವ್ರಿಗೆ ಕೊಡಟ್ಟ ಆಗತ್ತೋ ಇಲ್ಲವ್ರಿ ಅಂತ ಹೇಳ್ರಿ. ಅವ್ರಿಗೆ ನಾವು ಒಂದು 15-20 ದಿವಸ ಟೈಮ್ ಕೊಡ್ತೀನಿ ಸರ್. ಆಯ್ತ್ರಿ ನಿಮ್ಗೆ ಈಗ 8ನೇ ತಾರೀಕಿನಿಂದ ಕೊಡಕ್ಕೆ ನಾವು ಚಾಲನೆ ಕೊಡ್ತೀನಿ ಅಂತ ಹೇಳ್ದಾಕ್ರ ಆಯ್ತ್ರಿ ಅವಾಗಿನಿಂದ ಕೊಡ್ರಿ ಅಂತ ಹೇಳ್ತಾರೆ ಸರ್. ಅವಾಗ ಕೊಟ್ಟಾಕ್ರ ಅಂದ್ ಅವ್ರ ಜೋಡಿ ಒಂದು ಈಗ ಒಂದು 10 ಮಂದಿಗಂತೂ ನನ್ನ ಕಡೆಯಿಂದ ಹೋಯ್ತಾರೆ ಸರ್. 10 ಮಂದಿಗೆ ನಾನು ಡೈಲಿ ಕೊಡ್ತೀನಿ ಅವ್ರ ಕಡೆಯಿಂದ ಕೊಟ್ಟು ಅವರು ಇದು ಮಾಡ್ತಾರೆ. ಇಲ್ಲ ನೋಡಪ್ಪ ನಿನಗೆ ಇನ್ನ ಬೇಕಾದ್ರೆ ಹೇಳು ನಮ್ಮಲ್ಲಿ ಬಹಳ ಜನ ಅದಾರ ಅಂತೇಳಿ. ಯಾಕಂದ್ರೆ ನಮಗೂ ಒಂದು ಸ್ವಲ್ಪ ನೀರಿನ ಸಮಸ್ಯೆ ಬರ್ತದ್ರಿ ಸರ್, ನೀರಿನ ಸಮಸ್ಯೆ ಇದ್ರ ಸಮಸ್ಯೆ ಬರ್ತಂದ್ರೆ ಒಂದ್ ಸ್ವಲ್ಪ ನಾವು ಯಾಕಂದ್ರೆ ರೈತ ಇವರಿಗೆ ನಾವು ಇದಕ್ಕೆ ಮಾತು ಕೊಟ್ಟೆವಂದ್ರೆ ಇದು ಮಾಡಕ್ ಬರಲ್ರಿ ಅವ್ರು ನಮ್ ಸಂಬಂಧ ಕೂತಾನ ಮತ್ತಿಂದ ಒಂದು ಅವ್ರಿಗೆ ಏನಿಸ್ತದ್ರಿ ಸರ್ ನಾಳೆ ಇಲ್ಲ ನಮ್ಮ ಮನ ಕೊಟ್ಟಿದೀವಿ ಈ ಕೊಡಲ್ಲ ಅಂತಂದ್ರೆ ಏನ್ ಮತ್ತೊಂದ್ ಕಡೆ ಹೆಚ್ಚಿಗೆ ಅಂತ ಇದಕ್ಕೆ ಹೋತಾನ ವಿಶ್ವಾಸ ಬರಂಗಿಲ್ಲ ಅಂತ ಹೇಳ್ಕೊಂಡು ನಾ ಅವ್ರಿಗೆ ಅಡ್ವಾನ್ಸ್ ಹೇಳ್ಬಿಡ್ತೀರಿ. ಈಗ ಸಿರಿಧಾನ್ಯಗಳನ್ನು ನೀವು ಬೆಳೀತಾ ಇದ್ದೀರಿ, ಎಷ್ಟು ಪ್ರಮಾಣ ಬೆಳೀತಾ ಇದ್ದೀರಿ ಮತ್ತೆ ಈಗ ಏನು ಹೇಳಿದ್ರ ನೀವು ಸಂಸ್ಕರಣೆ ಮಾಡಿ ಅವರಿಗೆ ಕೊಡ್ತಾ ಇದ್ದೀನಿ ಅಂತ ಹೇಳಿ, ಅದು ಎಷ್ಟೆಷ್ಟು ಮಾಡ್ತಾ ಇದ್ದೀರಿ ಅನ್ನೋದ್ರ ಬಗ್ಗೆ ಹೇಳ್ಬೋದಾ ಸರ್? ನಾವು ಯಾವಾಗಲೂ ಬಹಳ ಬೆಳೆದಿಲ್ರಿ ಸರ್. ನಮ್ಮ ಮನಿ ಪೂರ್ತಿಯಾಗಂತ ನಾನು ಬೆಳ್ಕೊಂಡಿದ್ದು ಮೊದಲ್ರಿ ಸರ್. ಆಮೇಲೆ ನಂದು ನೋಡಿದ ಮೇಲೆ ಏನಾಯ್ತ್ರಿ ಸರ್, ನಾನು ಬೆಳೆದ ಮೇಲೆ ಕೆಲವೊಂದು ಜನ ನೋಡಿ ನಮ್ಮ ಹತ್ರ ನೋಡಿದ್ರಿ ಏನ್ ನಮಗೂ ಇಷ್ಟು ಕೊಡ್ತಿದ್ರಿ ಏನಂತ, ನಾನು ಈ ವರ್ಷ ಕೊಡಲ್ಲ ಅಂತ ಹೇಳಿದ್ರೆ ಅವ್ರಿಗೆ ನಾ ಈ ವರ್ಷ ಕೊಡಂಗಿಲ್ಲ, ನಾನು ಈ ಸರ ಬೆಳ್ಕೊಂಡಿದ್ದು ನನ್ನ ಮನಿ ಪೂರ್ತಿಯಾಗಿ ಬೆಳ್ಕೊಂಡಿನಿ, ಇದ್ರ ಬೇಕಾದ್ರೆ ಒಂದು ಸ್ವಲ್ಪ ಕೊಡ್ತೀನಿ ನಿಮ್ಗೆ, ಮುಂದಿನ ಸಲ ನಾನು ಹೆಚ್ಚಿಗೆ ಹಾಕ್ತೀನಿ ಅಂತ ಹೇಳ್ಕಿನ ಸರ್. ನಾ ಮೊದಲು ಹಾಕಿದ್ದು 2 ಗುಂಟಾರಿ ಸರ್, 2 ಗುಂಟ ನೆವಣಿ ಹಾಕಿದ್ದೀರಿ, ಅದೇ 2 ಗುಂಟ ನೆವ 2 ಗುಂಟದಾಗ 2 ಕಟ್ ಆಯ್ತ್ರಿ ಅಂದ್ರೆ ಒಂದು 100-120 ಕೆಜಿ ಆಯ್ತ್ರಿ ಸರ್. ಅದು ನಾನು ಪ್ರೊಸೆಸಿಂಗ್ ಮಾಡಿ ಇದು ಮಾಡಿದ್ರೆ ಒಂದು 80 ಕೆಜಿ ಆಯ್ತ್ರಿ ಸರ್. 80 ಕೆಜಿ ಆದಕ್ರೆ ನಾನು ಅಷ್ಟು ನಮ್ಮ ಮನೆಯಾಗ ಬಳಕೆ ಮಾಡ್ಕೊಂಡೇವ್ರಿ ಸರ್. ಬಳಕೆ ಮಾಡ್ಕೊಂಡ ಮೇಲೆ ಒಂದೊಂದು ಹಬ್ಬ ಬರ್ತಾವ್ರಿ ಸರ್ ಅದಕ್ಕೆ. ಅದು ಆ ಹಬ್ಬದಾಗ ಒಯ್ದು ನಮ್ಮ ತಾಯಿಯವರು ಮತ್ತೆ ಒಂದು 20-30 ಕಿಲೋ ಒಯ್ದು ಅಲ್ಲೇ ಇಟ್ಕೊಂಡು ಮಾರಿದ್ರಿ, ಅದರಿಂದ ಲಾಭ ಅಂತೂ. ಮುಂದಿನ ಸರ ಏನ್ ಮಾಡಿದ್ರಿ ಸರ್, ನಾನು ಒಂದು ಮಳೆ ವರ್ಷ 1 ಎಕರೆ ಹಾಕದೇನ್ರಿ ಸರ್. 1 ಎಕರೆ ಹಾಕದಕ್ರೆ 15 ಕಟ್ಟ ಐತ್ರಿ ಸರ್, 15 ಕಟ್ಟ ಐತ್ರಿ ಸರ್. 15 ಕಟ್ಟ ಆದ್ರೂಪ್ಲೆ ಅದಕ್ಕೆ ಒಂದು ಅದ್ರಾಗ ಒಂದು 10 ಚೀಲ ಪ್ರೊಸೆಸ್ ಮಾಡಿ ನಮ್ಗೆ ಇಲ್ಲಿ ಊರಾಗ ಒಂದು ನಮ್ಮ ಊರೊಳಗೆ ಒಬ್ಬರು ಗಣ್ಯ ವ್ಯಕ್ತಿಗಳು ಅದಾರೆ ಸರ್. ಆ ಗಣ್ಯ ವ್ಯಕ್ತಿಗಳು ನಮಗೊಂದು 5-5 ಕೆಜಿ ಪ್ಯಾಕೆಟ್ ಮಾಡಿ ಕೊಡ್ತೀನಪ್ಪ ಅಂತ ಕೇಳಿದ್ರಿ, ಪ್ಯಾಕೆಟ್ ಹ್ಞೂನ್ರಿ ಅಂತಂದೆ. ಅವ್ರಿಗೆ ಪ್ಯಾಕೆಟ್ ಮಾಡಿ ಅವ್ರ ಮನೆಗೆ ಹೋಗಿ ತಲುಪಿಸುವಂತ ವ್ಯವಸ್ಥೆ ಮಾಡೇನ್ರಿ ಸರ್. ಈಗ ಮೊನ್ನೆ ಒಂದು 2 ಇನ್ನೊಂದು 7-8 ಕಟ್ಟ ಉಳಿದಿದ್ರು ಸರ್. ಆ 7-8 ಕಟ್ಟದೊಳಗೆ ಒಂದು 4 ಕಟ್ಟ ಒಬ್ರು ಈ ಇದ್ರೊಳಗೆ ಅದು ಶೋಕಿ ಇದಕ್ಕೆ ಸಾಕ್ತಾರ್ರಿ, ಗುಬ್ಬಿ ಅದ್ರಿ ಸರ್ ಮನೆಯೊಳಗ್ರಿ, ಅವಕ್ಕೆ ಬೇಕಾದಂತವ. ಮತ್ತು ಈ ಹೋಟೆಲ್ದೊಳಗೆ ಅದು ಅವು ಕವುಂಜ ಅಂತ ಕೂಳಿ ಸಾಗಿರ್ತಾರೆ ಸರ್. ಆ ಕೂಳಿಗಂತ ಬೇಡಕ್ಕಿಂದ್ರೆ ಅವ್ರಿಗೆ ಬೇಡಿಕೆ ಅದಕ್ಕೂ ಭಾಳ ಬೇಡಿಕೆ ಅದ್ರಿ ಸರ್. ಅವ್ರು ಕೇಳಿದಾಗ ಅವರಿಗೆ ಮೊನ್ನೆ ಒಂದು 8 ಚೀಲ ಕೊಟ್ಟೇನ್ರಿ ಸರ್, 8 ಚೀಲ ಕೊಟ್ಟೇನ್ರಿ ಸರ್. ಅದು ಅದು ಅದರಿಂದ ನಾನು 3,000 ರೂಪಾಯಿ ಕಿಂಟೋಲ್ದಾಗ ಮೂರುವರೆ ಸಾವಿರ ರೂಪಾಯಿ ಕಿಂಟೋಲ್ದಾಗ ಕೊಟ್ಟೇನ್ರಿ ಸರ್. ಅವ್ರಿಗೆ ಕೊಟ್ಟು ಇದು ಮಾಡೇನ್ರಿ ಸರ್. ಈಗಂತೂ ನಮ್ಮ ಹತ್ರ ನೆವಣಿ ಅಟ್ಟೆ ಒಂದು 2 ಕಟ್ಟ ಅದಾವ್ರಿ, ಅವೇ ಪ್ರೊಸೆಸಿಂಗ್ ಮಾಡಿ ನಾವು ಮನೆಗೆ ಊಟ ಮಾಡ್ಲಿಕ್ಕೆ ಸರ್. ಇನ್ನೂ ಆದರೂ ಹೆಚ್ಚಿಗೆ ಬೆಳೆದು FPO ಮುಖಾಂತರ ಮಾರಾಟ ಮಾಡೋಣಂತ ನಮಗೂ ಒಬ್ರು ಹೇಳಿದ್ರಿ ಸರ್, ಹ್ಞೂ ಅಂದಿವ್ರಿ. ಅವರು ಅದು ಇನ್ನ ಅಲ್ಲಿಗೆ ಉಳಿದ್ರಿ ಸರ್, ಮುಂದಿನ ಸರ ಹಿಡಿದು ಮತ್ತೆ ಬೆಳಿತೇವ್ರಿ ಸರ್. ಅಂದ್ರೆ ಈ ನವಣಿ ಹೆಚ್ಚು ಬೆಳಿಬೇಕು ಅನ್ನುವಂತ ವಿಚಾರ ಇಟ್ಕೊಂಡಿರಿ? ನೆವಣಿ ನೆವಣಿದಿಂದ ರೀ ಸರ್ ಶುಗರ್ ಬಿ ಪಿ ಅಂತ ಹೇಳಿಕಂದ್ರ ಬಹಳ ಜನ ಇದು ಅಂತಾರ್ರಿ, ಅದಕ್ಕೆ ಅದು ಮದ್ದು ಅಂತ ಹೇಳಿದ್ರಿ. ಮದ್ದನ್ನ ನಮ್ಮ ಅದಕ್ಕೆ ರೀ ಅವರು ಶುಗರ್ ಬಿ ಪಿ ಇದ್ದವ್ರೆ ನನ್ನ ಹತ್ರ ಒಯ್ದಿದ್ರಿ ಸರ್ ಬಹಳ ಜನ. ಮತ್ತೆ ಮೊಳಕಾಲು ನೋವು ಮತ್ತೆ ಕೈ ಜಾಯಿಂಟ್ ಪೇನ್ ಇದ್ದವ್ರಿಗೆ ಅದು ಬಹಳ ಪೌಷ್ಟಿಕಾಂಶ ರೀ ಸರ್. ಅದಕ್ಕಾಗಿ ನಾನು ಅಂತೂ ಯಾರಿಗೆ ಮಾರ್ಕೆಟಿಂಗ್ ಮಾಡಲಿಲ್ಲ ಅಂದ್ರೂ ನಾನು ವರ್ಷ ಅದೊಂದು ನಾ ಪ್ರತಿಜ್ಞೆ ಮಾಡ್ದಂಗೆ ಆಗೈತ್ರಿ ಸರ್. ವರ್ಷಿಗೆ 1 ಎಕರೆ ಅಥವಾ 1 ಬೆಳೆದಿಲ್ಲ ಅಂದ್ರೂ 1 ಬಿಗೆರೆ ನಾನು ಬೆಳಿಬೇಕು ಅನ್ನೋದು ನನಗೆ ಇದು ಆಗೈತ್ರಿ ಸರ್. ಬೆಳ್ಕೊಂಡು ನಾರೇ ನಮ್ಮ ಮನೆ ಮತ್ತು ನನ್ನ ಕುಟುಂಬರೇ ಇದು ಇರಲಿ, ಆರೋಗ್ಯವಾಗಿರಲಿ ಅಂತ ಹೇಳಿ ಬೇಕಾದಂಗೆ ನನ್ನ ಹತ್ರ ಒಯ್ದ ಅಂತ ಹೇಳಿನ್ರಿ ಸರ್. ನಾವು ಅಷ್ಟೋ ಜನಕ್ಕೂ ನಾವು ಕೊಟ್ಟಿನ್ರಿ ಸರ್. ಒಯ್ದಾರ್ರಿ, ಊಟ ಮಾಡಿಕೆಂದ್ರೆ ಎಲ್ಲರೂ ಹೇಳಿದ್ರು. ಮೊದಲು ನಾನು ಕೊಡಬೇಕಾದ್ರು ಒಂದು ತೊಳೆ ಕೆಲವೊಂದು ಜನಕ್ರಿ ಸರ್, ಒಂದೊಂದು ಕೆ ಜಿ ನಾನು ಇದು ಕೊಟ್ಟಿನ್ರಿ, ಫ್ರೀ ಕೊಟ್ಟಿನ್ರಿ. ಫ್ರೀ ಕೊಟ್ಟು ಪ್ರೊಸೆಸಿಂಗ್ ಮಾಡಿ ಫ್ರೀ ಕೊಟ್ಟ ಮೇಲೆ ಅವ್ರು ಅದು ಇದು ಆದ್ಮೇಲೆ ನನಗೆ 5 ಕಿಲೋ ಕೊಡು ಅಂತೇಳಿ ಆರ್ಡರ್ ಮಾಡಿದ್ದಾರೆ ಸರ್. ಆದ್ರೆ ಅದು ಕಂಟಿನ್ಯೂ ಅದಾರಿ ಸರ್, ನಾನು ಕಂಟಿನ್ಯೂ ಬೆಳಿತೀನಿ ಸರ್. ಅದಕ್ಕೇನು ನೀರು ಬಹಳ ಹತ್ತದಿಲ್ರಿ ಸರ್, ಒಂದು ಸಲ ಅದಕ್ಕೇನು ಯಾವ್ದೇ ತರದ ರಾಸಾಯನಿಕ ಹತ್ತದಿಲ್ರಿ ಸರ್. ಏನು ಸುಮ್ಮ ಹೋಗಿ ಬಿತ್ತಿ ನಾವು ಎರೆಹುಳು ಗೊಬ್ಬರದಾಗ ಬಿತ್ತಿದ್ದೀರಿ ಸರ್. ಮತ್ತೆ ನೆವಣಿ ಬಿತ್ತಬೇಕಾದ್ರು ನಾವು ಚೆಲ್ತೀವಿ ಇದು ಮಾಡ್ತೀವಿ ಅಂದ್ರೆ ಆಗಲ್ರಿ ಸರ್. ಒಂಥರ ಉಸುಕ್ ತಗೋಬೇಕ್ರಿ, ಉಸುಕ್ನಾಗ ಬಿತ್ತಿ ಅದ್ರ ಜೋಡಿ ಎರೆಹುಳು ಗೊಬ್ಬರ ಬಿತ್ತಿದ ಮೇಲೆ ಒಳ್ಳೆ ಇಳುವರಿ ಬರ್ತಾರೆ ಸರ್. ಇಳುವರಿ ಬರ್ತಾರೆ ಸರ್. ಇದು ಆಗಿದೆ ನನಗೂ ಅದರದಿಂದ ನಮ್ಮ ಆತ್ಮ ಯೋಜನೆ ಅಡಿಯಿಂದ ಅದಕ್ಕೆ ಸಹಾಯಧನನು ಅದಾರಿ ಸರ್. ಆತ್ಮ ಯೋಜನೆ ಮತ್ತು ನಮ್ಮ ಕೃಷಿ ಇಲಾಖೆಯಿಂದ ಅದಕ್ಕೆ ಇದನ್ನು ಇತ್ತು ಸರ್, ಸಹಾಯಧನ ಕೊಟ್ಟಾರಿ ಸರ್. ಅದಕ್ಕೆ ಮತ್ತೆ ನಮ್ಮ ಕೆ ವಿ ಕೆದವರು ನಮ್ಮಲ್ಲಿ ಬಂದು ಇದು ಮಾಡ್ಕೊಂಡು ಹೋಗ್ಯಾರಿ ಸರ್. ವೀಕ್ಷಣೆ ಮಾಡ್ಕೊಂಡು ಬಂದಿದ್ದರು ರೀ, ಮೇಡಮ್ ಅವರು ಬಂದಿದ್ದರು ರೀ, ನಮ್ಮ ಸರ್ ಬಂದಿದ್ದ ಬಳಿ, ಇವರು ನಮ್ಮ ನೆಗಳೂರು ಸರ್ ಬಂದಿದ್ದರಿ ಸರ್. ಎಲ್ಲ ಇದು ಅದಾರಿ ಸರ್. ನೆವಣಿ ಅಂತೂ ಒಳ್ಳೆ ಆರೋಗ್ಯಕ್ಕೂ ಒಳ್ಳೆ ಹಾರ ರೀ ಸರ್. ಹೆಂಗ ಜನರು ಅಂದ್ರೆ ಗ್ರಾಹಕರು ನವಣಿಯನ್ನ ಸ್ವೀಕಾರ ಮಾಡ್ಯಾರಂತೀರಿ? ಯಾಕಂತಂದ್ರೆ ಕೆಲವರು ಹೇಳೋದನ್ನ ನಾವು ಕೇಳ್ತಾ ಇದ್ದೀವಿ, ರೆಗ್ಯುಲರ್ ಆಗಿ ಉಪಯೋಗ ಮಾಡೋದ್ರಿಂದ ಒಂದ್ ಸ್ವಲ್ಪ ಬಿರುಸಾಗ್ತದ ನವಣಿ ಅನ್ನುವಂಥದ್ದು, ನಿಮ್ಮ ಅನುಭವ ಏನದ? ಇಲ್ಲ ಸರ್, ನವಣಿ ಒಟ್ಟ ಬಿರುಸಾಗುದಿಲ್ಲ ಸರ್. ನವಣಿ ಹೆಂಗದರಿ ಸರ್ ಅಂತಂದ್ರ, ಅದನ್ನ ಹಾಲು ಮತ್ತು ಬೆಲ್ಲ ಈ ಎರಡೂ ಮಿಕ್ಸ್ ಮಾಡಿ ಅದು ಹೊಡೆದ್ರೆ ಒಂದು ಅದೇನಂದ ಅಮೃತಕ್ಕೆ ಸಮಾನ ರೀ ಸರ್. ಅದು ಅಷ್ಟೊಂದು ಆನಂದ ರೀ ಸರ್. ಯಾರು ಉಂಡಾರೋ ಬಿಟ್ಟಾರೋ ನಮ್ಗೆ ಗೊತ್ತಿಲ್ಲ ಸರ್. ನಾನಂತೂ ಉಂಡಿದ್ದು ನಾನು ಹೇಳ್ತೀನಿ ಸರ್. ನೆವಣಿ ಉಂಡ್ರಿ ಅಂತಂದ್ರೆ ನಾವು ಬೆಳಗ್ಗೆ ನಾನು ನೆವಣಿ ನಮ್ಮ ಹತ್ರ ನಮ್ಮ ಮನ್ಯಾಗ ಹೇಳ್ಬಿಟ್ಟಿನಿ ರೀ, ನಾವು ನೇಸಿಂಗ್ ಅಕ್ಕಿ ಭಾಳ ಬಳಸೋದಿಲ್ರಿ ಸರ್. ಬಂದಿದ್ರೆ ಭಾಳ ಆದ್ರೆ ಇಡ್ಲಿ ಉಪ್ಪು ರವಾ ಇಟ್ಟು ಮಾಡ್ತಾರೆ ಸರ್. ಉಳ್ಕಿದ್ ನಾವು ಏನು ಮಾಡೋದಿಲ್ಲ ಸರ್. ಬೆಳಗ್ಗೆ ಹೇಳ ನಮ್ಮ ಅತ್ತಿಗೆಯವರು ನಮ್ಮ ತಾಯಿಯವ್ರಿ ರೀ, ನೆವಣಿ ಒಂದು ಕೆ ಜಿನು ಹಾಕೋದಿಲ್ಲ ಸರ್, ಒಂದು ಅರ್ಧ ಕೆ ಜಿ ಹಾಕಿಬಿಟ್ಟವ್ರಿ, ಇಡೀ ಮನೆ ಅನ್ನ ಮಂದಿಯೆಲ್ಲ ನಾವು ಅದೇ ಊಟ ಮಾಡ್ತೀವಿ ಸರ್. ಎಮ್ಮೆ ಹಾಲು ನೆವಣಿ ಮತ್ತು ಬೆಲ್ಲ ಉಣೋದ್ರಿಂದ ಸರ್ ನಮ್ಗೆ ಜಾಯಿಂಟ್ ಪೇನ್ ನಮಗೂ ಇದ್ದು ನಮ್ಮ ಅಣ್ಣವ್ರಿಗೆ ಇತ್ತು ರೀ ಸರ್. ಇಷ್ಟು ದಿವಸ ಅವ್ರಿಗೆ ಕಮ್ಮಗೆ ಅಂತ ಹೇಳಕತ್ತಾರೆ ಸರ್. ಅದು ಮಿನಿಮಮ್ ಒಂದು 2 ತಿಂಗಳು ಬೇಕ್ರಿ ಸರ್. 2 ತಿಂಗಳದಾಗ ಕಡಿಮೆ ಆತೈತಿ ಸರ್. ಇಲ್ಲೊಬ್ರು ನಮ್ಮ ಲೋಣಿಯವರು ಒಬ್ರು ಅದಾರಿ ಸರ್, ಒಬ್ರು ಶೆಟ್ಟಿ ಅಂತೇಳಿ ಅದಾರಿ ಸರ್. ಅವರಂತೂ ಅವರು ಟೈಲರಿಂಗ್ ಮಾಡ್ತಿದ್ರಿ ಸರ್. ಮೊದಲ ಟೈಲರಿಂಗ್ ಮಾಡೋದು ಅವರಿಗೆ ಕಾಲ ಮತ್ತು ಜಾಯಿಂಟ್ ಪೇನ್ ಇರೋದ್ರಿಂದ, ಅವ್ರು ನೆವಣಿ ಬೆಳೆಯೋದ್ರಿಂದ, ನೆವಣಿ ಊಟ ಮಾಡೋದ್ರಿಂದ ಅವರು ಪೂರ್ತಿ ಇಸದವರು 70 ಏಜ್ ಅದಾರಿ ಸರ್. ಇಸದ ನಮಗೂ ಆಕ್ಟಿವ್ ಅದಾರಿ ಸರ್. ಅವರು ಲೋಣಿ ಅವ್ರಿ ಸರ್. ಅವರು ಅವ್ರ ಹೆಸರು ನೀರಣ್ಣ ಶೆಟ್ಟಿ ಅಂತ ಅಂದಾರಿ ಸರ್. ಅವರು ತುಂಬ ಆಕ್ಟಿವ್ ಅದಾರ. ಅವ್ರದಿಂದ ನಾವು ಭಾಳ ಕಲ್ತೀವ್ರಿ ಸರ್. ಅವರು ಹೇಳಿದ್ರು ನೆವಣಿ ಉಂಡ್ರ ಇದು ಆತದ. ಅವರು ಎಲ್ಲ ತರದ ದಿಸಿ ಧಾನ್ಯಗಳು ಬೆಳೀತಾರೆ ಸರ್. ಇವು ನೆವಣಿ ಬರ್ಗ ಅರ್ಗ ಮತ್ತು ಸಾವಿ ಎಲ್ಲಾನೇ ಬೆಳೆದಾರಿ ಸರ್. ಅವರು ನೆವಣಿಯಿಂದ ಒಳ್ಳೆ ಇಳುವರಿನೂ ಅದಾರಿ ಸರ್, ಮತ್ತು ನಮ್ಗೆ ಲಾಭದಾಯಕನೂ ಅದ, ಮತ್ತು ನಮ್ಮ ಆರೋಗ್ಯಕ್ಕೂ ಒಳ್ಳೆ ಆಹಾರ. ಸಂಸ್ಕರಣೆ ಮಾಡುವಂತಹ ಒಂದು ಸಂದರ್ಭದೊಳಗೆ ನವಣಿ ಬಹಳಷ್ಟು ಜನ ರೈತರು ಯಾಕೆ ಬೆಳೀತಾ ಇಲ್ಲ ಅನ್ನೋದಕ್ಕೆ 2 ಕಾರಣ ಅದಾವ. ಒಂದು, ಸಂಸ್ಕರಣೆ ಬಹಳ ಸಮಸ್ಯೆ ಆಗ್ತದೆ ಒಂದು, ಆಮೇಲೆ ಬಹಳ ಮಂದಿ ಗ್ರಾಹಕರು ಸಿಗುವುದಿಲ್ಲ ನಮಗೆ ಅನ್ನುವಂಥದ್ದು ಒಂದು. ನೀವು ಯಾವ ರೀತಿ ಸಂಸ್ಕರಣೆ ಮಾಡಿ ಮಾರಾಟ ಮಾಡ್ತಾ ಇದ್ರಿ ಸರ್? ಮಾಡುದು ಏನದರಿ ಸರ್, ಮಾರ್ಕೆಟಿಂಗ್ ಆಗಲ್ಲ, ಸಂಸ್ಕರಣೆ ಮಾಡುದು ಇದು ಕಠಿಣ ಐತೆ ಅಂತಂದ್ರಿ ಸರ್. ಇದು ಆಗಲ್ರಿ ಸರ್. ಅದು ಅದೇನು ಅಂತಾರಲ್ರಿ ಸರ್, ಅದು ಮಾಡ್ಲಾರವ್ರ ಹ್ಞೂ ರೀ ಒಂದು ನೆವಾರಿ ಸರ್. ಇಲ್ಲಿ ಸರ ನಮ್ಮ ಕೆ ವಿ ಕೆದವ್ರ ಹತ್ರ ಪ್ರೊಸೆಸಿಂಗ್ ಇದು ಅದರಿ ಸರ್. ಅವರು ಒಡೆದು ಕೊಡ್ತಾರೆ ಸರ್. ಅವರೇನು 1 ರೂಪಾಯಿ ಚಾರ್ಜ್ ತೊಗೊಂಡಲ್ಲ, ಏನು ಇಲ್ಲ. ನೀವು ಎಷ್ಟು ಬೇಕಾದ್ರು ಬಂದು ಹಾಕೊಂಡು ಹೋಗಿ ಸಂಸ್ಕರಣೆ ಮಾಡ್ಕೊಂಡು ಹೋಗಿ ಅಂದಾರಿ ಸರ್. ಅದು ಅಲ್ಲೇ ನಮ್ಮ ಇಲ್ಲಿ ನಾವು ಹಿಂಡಿ ಒಳಗ್ರಿ ಸರ್, ಈ ಹಿಟ್ಟಿನ ಗಿರಣಿ ಇರ್ತಾವಲ್ರಿ ಸರ್, ಆ ಹಿಟ್ಟಿನ ಗಿರಣಿ ಒಳಗೆ ರವೆ ಹೊಡೆಯುವಂತ ಒಂದು ಮಿಷನ್ ಅದರಿ ಸರ್. ಆ ರವೆ ಹೊಡೆಯ ಒಳಗೆ ಮಿಷನ್ ಒಳಗೆ ಹಾಕಿದೆ ಅಂದ್ರೆ ಅದು ಆ ಪ್ರೊಸೆಸಿಂಗ್ ಆಗಿ ಬರ್ತದ್ರಿ ಸರ್. ಅದು ಮನೆಯೊಳಗೆ ಒಯ್ದು ಅದು ಮೊದಲೇ ನಾವು ಪ್ರೊಸೆಸಿಂಗ್ ಮಾಡ್ಬೇಕಾದ್ರೆ ಏನು ಕಠಿಣ ಇಲ್ಲ ಸರ್. ನಾನು ಇವತ್ತು ಹೊಡ್ಕೊಂಡ್ ಬರ್ತೀನಿ ಅಂತಂದ್ರೆ ಬೆಳಗ್ಗೆ ಒಂದ್ ಸ್ವಲ್ಪ ಅವು ನೆನೆಹಾಕಿ ಮಣೆಕ್ ಬಿಡುದ್ರಿ ಸರ್ ಬಿಸಿಲಾಗ. ಸಾಯಂಕಾಲ ಒಯ್ದಕ್ಕಿಂದ್ರೆ ಪ್ರೊಸೆಸಿಂಗ್ ಮಾಡ್ಕೊಂಡು ಬಂದು ಮುಂಜಾನೆ ಆದಕ್ಕಿಂದ್ರೆ ಅದಕ್ಕೆ ಮತ್ತೆ ಅದ್ರದ್ದು ಅದೆಲ್ಲ ಗೊಳ್ಳ ತೆಗೆದು ಸೋಸಿ ಇದು ಮಾಡಿದ್ರ ಇದು ಆಗ್ಬಿಡ್ತದ್ರಿ ಸರ್. ಏನು ಇದು ಇಲ್ಲ ಸರ್. ಸೀದಾ ಮಾರ್ಕೆಟ್ಗೆ ಒಯ್ದು ಮಾರ್ಬೋದ್ರಿ ಸರ್, ನಾವು ಮನೆಯಂಗು ಉಣ್ಬೋದ್ರಿ. ಇಷ್ಟೇ ರೀ ಸರ್. ಇದೇನ್ ಜ್ವಾಳ ನಾವು ಬೀಸದಂಗೆ ಅದಾರಿ ಸರ್. ಆದ್ರೆ ಒಂದ್ ಸ್ವಲ್ಪ ಅತ್ತು ತೋಯಿಸೋದು ಏನದಲ್ರಿ ಸರ್, ಅದೇ ಒಟ್ಟು ಕಠಿಣ ರೀ ನಮ್ಮ ಜನಕ್ಕೆ ಕೆಟ್ಟಣ. ಮತ್ತೆ ಅದಿಟ್ಟು ಕೇರುದ್ರಿ ಸರ್. ಕೇರಿ ಸೋಸಿ ಇದು ಮಾಡೋದು ಸ್ವಲ್ಪ ಅವ್ರಿಗೆ ಕಠಿಣ ಅನಿಸ್ತಾರೆ ಸರ್. ಅದು ಬಿಟ್ರೆ ಏನೂ ಇಲ್ಲ ಸರ್. ಅದು ಎಲ್ಲಕ್ಕಿಂತ ಈಜಿರಿ ಮತ್ತೆ ಸರ್ ಆರೋಗ್ಯವೇ ಭಾಗ್ಯ ರೀ ಸರ್. ಅಂತಲ್ಲ ಆರೋಗ್ಯವೇ ಭಾಗ್ಯ ಅದ ಮಂದಿಗೆ. ಅದು ಜನಕ್ಕದು ಅಷ್ಟೊಂದು ಇದು ಆಗಲ್ಲ. ಆದ್ರೆ ಸರ್ ಈಗ ಇಲ್ಲೇ ನಮ್ಮ ಬಿಜಾಪುರದೊಳಗೆ ಹಳ್ಳಿ ಮನೆ ಅಂತೇಳಿ ಅದಾರಿ ಸರ್. ಹಳ್ಳಿ ಮನೆ ಅಂತೇಳಿ ಹೋಟೆಲೇ ಅದರ ಸಂಬಂಧ ತೆಗೆದ್ಬಿಟ್ಟಾರಿ ಸರ್ ಅವರು. ಮತ್ತೆ ಅದು ಮಾರ್ಕೆಟಿಂಗ್ ಇಲ್ಲ ಅಂತಾರಲ್ರಿ ಸರ್. ಮಾರ್ಕೆಟಿಂಗ್ ಇರಲಿಲ್ಲ ಅಂದ್ರೆ ನಾವರೇ ಊಟ ಮಾಡ್ಬೇಕಲ್ಲ. ಮಾರ್ಕೆಟಿಂಗ್ ಮಾಡ್ಬೇಕಂತೇಳಿ ಬೆಳಿಬೇಕಂತೇನಿಲ್ಲ ಸರ್. ನನ್ನ ಆರೋಗ್ಯ ಮತ್ತು ನನ್ನ ಕುಟುಂಬದ ಆರೋಗ್ಯ ಸರಿಯಾಗಿರ್ಬೇಕಂದ್ರೆ ನಾವು ಬೆಳಿಬೇಕ್ರಿ ಸರ್. ನಾವು ತಿನ್ನಬೇಕ್ರಿ ಸರ್. ಕಠಿಣವಾದಂತ ಬೆಳೆ ಅಲ್ಲ, ಪ್ರೊಸೆಸಿಂಗ್ ಕಠಿಣ ಅಲ್ಲ ಸರ್. ಅದ್ರ ಅದು ಇದು ಇಲ್ಲ ಸರ್. ನಮ್ಮ ಬಹಳ ಜನ ಈಗಂತೂ ಕೆಲವೊಂದು ಜನ ರೀ ಸರ್, ನೀವು ನಾನೇ ಹೇಳ್ತೀನಿ ಸರ್, ಆಲ್ರೆಡಿ ನನಗೆ ಎಷ್ಟೊಂದು ಜನ ನನ್ ಕೇಳೇ ಕೇಳ್ತಾರ ರೀ, ನಮಗಿಷ್ಟು ಕೊಡ್ರಿ ನಮಗಿಷ್ಟು ಕೊಡ್ರಿ, ಬಂದ್ ಹೋಯ್ರಪ್ಪ ಅಂತ ಹೇಳ್ತೀನಿ ಸರ್. ನಮ್ಗೆ ಇಷ್ಟಾದ ಪ್ರೊಸೆಸಿಂಗ್ ನೀವು ಮಾಡ್ಕಿಂತ ತಂದು ನಿಮ್ಮ ಮನೆ ಕೊಡ್ತೀನಿ ಅಂತ ಹೇಳಿನ್ರಿ ಸರ್ ಅವ್ರಿ. ಆಯ್ತು ಅಂತ ಹೇಳಿ ಎಷ್ಟೋ ಜನಕ್ಕೂ ನಾ ಕೊಟ್ಟೇನ್ರಿ ಸರ್, ಕೊಟ್ಟೇನ್ರಿ. ನಾ ಕಡೆ ನನ್ನ ಮನೆಯಾಗ ಉಳಿದಿದ್ದ ನೆವಣಿನ ನಾನು ಎಲ್ಲ ನಮ್ಮ ಬೀಗರು ಬಿದ್ರು ನಮ್ಮ ಮಂದಿ ಮಕ್ಕಳೇ ನಮ್ಮ ಎಲ್ಲ ಪೋಣ್ಯರಿ ಸತ ಕೊಟ್ಬಿಟ್ಟಿನ್ರಿ ಸರ್. ಬಂದವ್ರಿಗೆಲ್ಲ ಒಯ್ಯ್ರಿ ಕಡೆ ಸರ್, ಏನೂ ಆಗಲಿಲ್ಲ ಅಂದ್ರು ನಮ್ಮ ರಿಲೇಷನ್ ದೊಳಗ್ರಿ ಸರ್, ಕೂಳಿ ಅದಾವ್ರಿ ಸರ್, ಕೂಳಿಗಾದ್ರೂ ಅವ್ರು ಒಯ್ತಾರೆ, ನಮ್ಮ ಅಕ್ಕ ಅವ್ರ ಅಂತ ನಮ್ಮ ಅಕ್ಕ ಅವ್ರು ಬರ್ತಾರೆ ಸರ್, ನಮ್ಮ ತಂಗಿಯವ್ರು ಅದಾರ್ರಿ ಅವರು ಬಂದು ಒಯ್ತಾರೆ ಸರ್. ಆದ್ರೂ ನಾವು ಅಟ್ಟೇನು ಇದು ಮಾಡ್ಕಿಂದ್ರೆ ಒಂದ್ ಹತ್ತು ಕಟ್ಟ ಆಯ್ತಂದ್ರೆ ನಮ್ಮ ಒಂದ್ ಐದು ಕಟ್ಟ ನನಗೆ ಒಂದ್ ವರ್ಷಕ್ಕೆ ಹೋದ್ರು ಉಳಿಕಿದ ಒಂದ್ ಐದು ಕಟ್ಟ ನಾವು ದಾನ ಧರ್ಮ ಅನ್ರಿ ಸರ್. ಮತ್ತೆ ಅದೊಂದು ಇದು ಬರ್ತದ್ರಿ ಸರ್, ಹಬ್ಬ ಬರ್ತದ್ರಿ ಸರ್, ಅದು ನಮ್ ನಾಗರಮಾಸಿ. ಆ ನಾಗರಮಾಸಿ ಒಳಗೆ ಕಂಪಲ್ಸರಿ ಅದು ಇದಕ್ ಬೇಕ್ರಿ ಸರ್, ಪೂಜಾಕ್ರಿ ನೆವಣಿ ನೆವಣಿ ಇದಕ್ಕಿಂದ್ರೆ ಅವಾಗ ಬಾನ ಮಾಡಕ್ಕೂ ಅವಾಗ ನಮ್ಮ ತಾಯಿಯವರು ಒಂದು ಸ್ವಲಿಗೆಗೆ 200 ರೂಪಾಯಿ ಸ್ವಲಿಗೆ ಹಂಗೆ ನಾವು ಮಾರಿ ಬಂದಿವ್ರಿ ಸರ್. ಅಂದ್ರೆ ಅದು ಪ್ರೊಸೆಸಿಂಗ್ ಮಾಡಿದ್ರಿ ಸರ್ ನೆವಣಿ ಹಾಕಿ ಅಂತ ಹೇಳ್ರಿ. ಬೀಜದ ಸಲುವಾಗಿ ನೆವಣಿ ರೈತರಿಗೆ ಕೊಡ್ತಾ ಇದ್ರಿ ನೀವು ಸರ್? ಪುಕಾಡ್ ಕೊಟ್ಟಿನ್ರಿ ಸರ್ ಬೀಜದ ಸಲುವಾಗಿ ಅಲ್ರಿ ಸರ್, ನಾನ್ ಯಾರು ಬಿತ್ತಾರ ಅಂತ ಹೇಳಿದ್ರೆ ಇದೇ ಸರ ಒಂದು 10 ಜನ ರೈತರು ನನ್ನ ಹತ್ರ ಒಯ್ದಾರೆ ಸರ್. ಅದು ಬೇಡಿಕೆನೂ ಅದರಿ ಸರ್. ಮೊದಲು ನಾನೇ ನಮ್ಮ ಕೃಷಿ ಇಲಾಖೆಯಿಂದ ಆತ್ಮ ಕೃಷಿ ಇಲಾಖೆ ಆತ್ಮದವರು ನನಗೆ ಬೀಜ ಕೊಟ್ಟಿದ್ದಾರೆ ಸರ್ ಫ್ರೀ. ಅವ್ರ ಬೀಜದಿಂದ ನಾನು ಮಿನಿಮಮ್ ಏನಿಲ್ಲ ಒಂದು 50-60 ಜನ ರೈತರು ನನ್ನ ಬಳಿ ಒಯ್ದು ಬಿತ್ತಾರೆ ಸರ್. ಅವರು ಏನು ಭಾಳ ಬಿತ್ತಿಲ್ಲ ಸರ್, ಕಡೆಗೆ ಎಲ್ಲಿ ಬಿತ್ತಲಿಲ್ಲ ಅಂದ್ರೆ ತಾವು ತೆಲಿಸಾಲ ಅಂತೇಳಿ ಬರ್ತದೆ ಸರ್ ನಂಬಲ್ಲಿ. ಈಗ ಒಂದು ಚಜ್ಜಿ ಬಿತ್ತಿದ್ವಿ, ಚಜ್ಜಿ ತೆಲುಗುಂಬ ಹೊಡಿಯೋದು ಹಂಗ ನೀವು 4 ಸಾಲ ಹಾಕೋರಿ. ನೀವು ಭಾಳ ಮಾಡೋದು ನಿಮ್ ಪ್ರೊಸೆಸಿಂಗ್ ಆತೈತ, ನಿಮ್ ಮನೆ ಪುರಿತಾಕರ್ ನೀವು ಉಂಡ್ರಿ ತಿಳ್ಕೊಂಡ್. ನಾವು ಮಿನಿಮಮ್ ಒಂದ 50 ಜನ ರೈತರೇ ನನ್ನ ಕಡೆಯಿಂದ ಬೀಜ ಒಯ್ದಾರೆ ಸರ್. ಎಲ್ಲರಿಗೆ ಒಂದು ಗೆದ್ದ ನನ್ರಿ ಒಂದು ಕೆಜಿ ಅಟ್ಟು ಬೀಜ ಎಲ್ಲರಿಗೆ ಕೊಟ್ಟೇನ್ರಿ ಸರ್. ಮಿನಿಮಮ್ ಒಂದ ಕಟ್ಟ ಅಂದ್ರೆ ಒಂದ್ 50 ಕಿಲೋ ಬ್ಯಾಗ್ ಅವರಿಗೆ ನಾವು ಏನಾದ್ರೂ ಫ್ರೀ ಇಟ್ಟೇನ್ರಿ ಸರ್. ಯಾರು ಕೇಳಿದವ್ರಿಗೆ ನನಗೆ 1 ರೂಪಾಯಿ ಬೇಡ, ನೀವು ಬೆಳೆದು ಉಣ್ತಿದ್ರಿ ಅಂದ್ರೆ ನಮ್ಗೆ ಸ್ವಸಂತೋಷ ಅದ. ನೀವು ಆರೋಗ್ಯವಾಗಿದ್ರೆ ಅದಕ್ಕಿಂತ ಹೆಚ್ಚು ಇದು ಒಳ್ಳೆಯದು ಇದು ಇಲ್ಲ, ಅದಕ್ಕೆ ನೀವು ಇದು ಒಯ್ಯಪ್ಪ ಅಂತ ನಾ ಭಾಳ ಜನಕ್ಕೆ ಕೊಟ್ಟೇನ್ರಿ ಸರ್. ಅದ್ರ ನೆವಣಿ ಒಳಗಂದ್ರೆ 3 ತರ ಅದಾವ್ರಿ ಸರ್. ಒಂದು ಕೆಂಪು ನೆವಣಿ ಬರ್ತಾರೆ, ಒಂದು ಕರಿ ನೆವಣಿ ಬರ್ತಾರೆ ಸರ್, ಒಂದು ಬಿಳಿ ನೆವಣಿ ಬರ್ತಾರೆ. 3 ನೆವಣಿನೂ ನಾ ಬೆಳೆದೇನ್ರಿ ಸರ್. ನನ್ನ ಬಳಿ ಹೋದ ಸರ ಕೆಂಪು ನೆವಣಿ ಇದ್ದಿತ್ತಿಲ್ರಿ ಸರ್. ಒಬ್ರು ಇಲ್ಲೇ ಚೋರಿಗೆಯವರು ಭಾರತಿ ಅಕ್ಕೋರ್ ಅಂತೇಳಿ ಅದಾರ್ರಿ. ಆ ಭಾರತಿ ಅಕ್ಕೋರು ನಾನು ಕೊಟ್ಟಿದ್ರಿ ಬೀಜ, ನೀವು ಬರೀ ಹಾಕ್ರಿ ಮಲ್ಲೋಣ ಅವ್ರ ಅಂತೇಳಿ. ನಾವು ಈ ಸರ ನಾ ಅವೇ ಇಟ್ಕೊಂಡಿದ್ದೀನಿ ಸರ್ ಬೀಜ. ಅಷ್ಟೇ ನಾನು ಒಂದು 1/2 ಕಟ್ಟಾಗೈತ್ರಿ, ಸುಮ್ಮನೆ ಒಂದು ತೊಡೆ ಚೆಲ್ಲಿದ್ದೀರಿ ಸರ್. ತೊಗೊಂಡಿದ್ದು ಇದು ಮಾಡ್ಕೊಂಡು ಇಟ್ಟಿನಿ, ಅವೇ ಇನ್ನು ಮತ್ತೆ ಮುಂದಿನ ಸರ ಕೊಟ್ಬಿಡ್ತೀನಿ ಸರ್ ನಮ್ಮ ರೈತರಿಗೆ. ಹೈನನ್ನು ಮಾಡ್ತೀರಿ ನೀವು ಸರ್? ನಾನು 2 ಎಮ್ಗಳು ಅದಾವ್ರಿ ಸರ್. ಒಂದು ಆಕಳ ಅದ್ರಿ, ಜೀವಾಮೃತ ಮಾಡ್ಲಕ್ಕ ಅದೊಂದು ಆಕಳ ಹಲ ನಾವು ಏನು ಇದು ಮಾಡಲ್ರಿ. ಜೀವಾಮೃತ ಮಾಡ್ಲಕ್ಕ ಅದೊಂದು ಆಕಳ ಇಟ್ಕೊಂಡಿನಿ ರೀ. ಉಳಿಕಿದ ಎಮ್ಮೆದು ಏನಾದ್ರಿ ಸರ್ ಮೊಸರು ಮತ್ತು ಬೆಣ್ಣೆ ಮಾಡ್ತೀವಿ. ಮೊಸರ ಡೈಲಿ 2 ಎಮ್ಗಳು ಹಿಡ್ತಾವ್ರಿ ಸರ್. 2 ಎಮ್ಗಳು ಅಂದ್ರೆ ಒಂದೊಂದು ಸೊಲಿಗೆ ಅಂತಂದ್ರು 100-150 ರೂಪಾಯಿ ಮೊಸರಿ ಸರ್. 300 ರೂಪಾಯಿ ಬೆಣ್ಣೆ ರೀ ಸರ್. 1/2 ಕೆಜಿ ಬೆಣ್ಣೆ ಹೊಡ್ತಾರಿ ಸರ್. 1/2 ಕೆಜಿ ಬೆಣ್ಣೆಗೆ 600 ರೂಪಾಯಿ ಕೆಜಿ ಬೆಣ್ಣೆ ಅದ್ರಿ ಸರ್. 1/2 ಕೆಜಿ ಬೆಣ್ಣೆಗೆ 300 ರೂಪಾಯಿ ರೀ, 150 ರೂಪಾಯಿ ಮೊಸರು ಆಗುತ್ತೆ ಸರ್. ಉಳಿಕಿದ್ದು ಇನ್ನು ಆಡುಗಳು ಅದಾವ್ರಿ ಸರ್. 3 ಆಡುಗಳು, ಅವು 3 ಮರಿ ಹಾಕ್ತಾವ್ರಿ ಸರ್. ಈಗ ಆಲ್ರೆಡಿ 3 ಮರಿ ಹಾಕಿ 3 ಮರಿ 6 ಮರಿ ಅದಾವ್ರಿ ಸರ್. 4 ಕುಂತ ಮರಿ ಅದಾವ, 2 ಹೆಣ್ಮರಿ ಅದಾವ್ರಿ ಸರ್. ಅವೇ ನಮ್ಮ ವರ್ಷದೊಳಗೆ 2 ಸಲ ಇದು ಆಗ್ತದ್ರಿ ಸರ್, 3 ಸಲ ರೀ. 4 ತಿಂಗಳಿಗೊಮ್ಮೆ ಇದು ಮಾಡಿಬಿಡ್ತದ್ರಿ ಸರ್. ಅವು ನಾವು 4 ತಿಂಗಳಿಗೆ 3 ಹೂಂತು 4 ಹೂಂತ 2 ಮರಿಗಳು ಅಂತಂದ್ರೆ ಅದರಿಂದ ಒಂದು 20,000 ರೂಪಾಯಿ ನಮ್ಗೆ ಲಾಭ ಅದ ರೀ ಸರ್. ಈ ಹೈನುಗಾರಿಕೆಯಿಂದ ದಿನ ನಮ್ದು ಹೈನುಗಾರಿಕೆ ಮತ್ತು ತರಕಾರಿದಿಂದ ನಮ್ಮ ದಿನ ನಮ್ಮ ಬರ್ತಕ್ಕಂತ ಖರ್ಚು ಇದು ಆಸ್ಪತ್ರೆ ಮತ್ತು ನಮ್ಮ ಈ ಮದುವೆ ಸಭೆ ಆಸ್ಪತ್ರೆ ಇಲ್ಲ, ಆಸ್ಪತ್ರೆ ಖರ್ಚು ಇಲ್ಲ, ಆಸ್ಪತ್ರೆ ಖರ್ಚು ಇಲ್ಲ ರೀ ಸರ್. ಆಸ್ಪತ್ರೆ ಖರ್ಚು ಏನೋ ನಾರ್ಮಲ್ ರೀ ಸರ್, ಅದು ಬಿಟ್ರಂತೂ ಏನೂ ಇರಲ್ರಿ ಸರ್ ನಾರ್ಮಲ್. ಇವೇ ಮನ್ಯಾಗ ಡಿಲೆವರಿ ಇದು ಅವೇ ಏನು ನಮ್ಗೆ ಖರ್ಚು ರೀ ಸರ್. ಉಳಿಕಿದ್ದು ಯಾವುದು ಥರದ ಆಸ್ಪತ್ರೆಗೆ ನಾವು ಭಾಳ ಹೋಗುದಿಲ್ಲ ರೀ ಸರ್, ಭಾಳ ಹೋಗುದಿಲ್ಲ ಸರ್. ಇನ್ನೇನಿದ್ರು ನಾವು ಕಾಯಿಪಲ್ಯ ತಿನ್ನೋದ್ರಿಂದ ನಮ್ಗೇನು ಇದು ಅನಿಸಿಲ್ಲ ರೀ ಸರ್. ಅಷ್ಟು ಮಾಡಿ ಇದು ಮಾಡ್ತಾರೆ ಸರ್ ನಮ್ಮ ತಾಯಿಯವರು. ಏನು ನಮ್ಮಲ್ಲಿ ಎಲ್ಲ ಅಣ್ಣ ತಮ್ಮ ನಾವು ಎಲ್ಲರೂ ನಾವು ವಿಭಕ್ತ ಕುಟುಂಬ ಇರೋದ್ರಿಂದ ನಮ್ಗೇನದು ಇದು ಆರೋಗ್ಯ ಸಮಸ್ಯೆನೂ ಭಾಳ ಇಲ್ಲ ರೀ ಸರ್ ನಮ್ಮ ಹತ್ರ ರೀ. ನಮ್ಮ ಅಪ್ಪವರು 80 ಏಜ್ ಅದರಿ ಸರ್. ಇನ್ನೂ ಆದರೂ ಅವರೇ ಎಮ್ಮೆ ಮೇಯಿಸ್ಕೊಂಡು ಬರೋದು, ಇದು ಅವರೇ ಹಾಲು ಹಿಂಡೋದು ಅವರೇ ಮಾಡ್ತಾರೆ ಸರ್, ಹಾಲು ಹಿಂಡೋದು ಮಾಡ್ತಾರೆ. ಇದು ಇದು ಅವ್ರಿಗೆ ಕೈಕೊಂಡು ಬರ್ತಾರೆ, ಮತ್ತು ಇದು ಅವ್ರಿಗೆ ಮೇವು ನೀರು ಅವರೇ ಮಾಡ್ತಾರೆ ಸರ್, ನಾವು ಮಾಡ್ತೀವಿ ಸರ್ ನಮ್ಮ ಅಣ್ಣ. ನೀವು ಆಗಲೆ ಒಂದು ಮಾತು ಹೇಳಿದ್ರಿ ಏನಂತಂದ್ರೆ ಕಾಯಿಪಲ್ಯದ ಎಲ್ಲ ಜವಾರಿ ಬೀಜಗಳನ್ನು ನಾನು ಉಪಯೋಗ ಮಾಡ್ತಾ ಇದ್ದೆ ಅಂತ ಹೇಳಿ. ಈಗೂ ಜವಾರಿ ಬೀಜಗಳನ್ನು ಉಪಯೋಗ ಮಾಡ್ತಾ ಇದ್ರಿ? ನಾ ಈಗಾದ್ರೂ ಜವಾರಿ ಬೀಜ ಯೂಸ್ ಹಮೇ ಜವಾರಿ ಐತ್ರಿ ಸರ್, ಮೆಂತಿ ಪಲ್ಯ ಜವಾರಿ ಐತ್ರಿ ಸರ್. ನಾವು ಆ ಮಾರ್ಕೆಟಿಂದ ಯಾವುದು ಬೀಜ ಕೊಂಡು ತೊಗೊಂಡ್ಬರಲ್ರಿ ಸರ್. ಏನೋ ಭಾಳ ಅವು ಒಂದು ಸ್ವಲ್ಪ ಹೇಳಿಲ್ಲ ಅಂದ್ರಿ ಸರ್. ಅದನ್ನು ಆದಂತ ನಮ್ಮ ಹತ್ರ ಒಂದು ಕಿರಾಣಿ ಅಂಗಡಿ ಇದ್ರಿ ಸರ್, ಅಲ್ಲಿ ಜವಾರಿನೇ ಬೀಜ ಸಿಗ್ತಾವ್ರಿ ಇಲ್ಲಿ ಬಿರಾದರ್ ಅಂತೇಳಿ. ಅವ್ರ ಹತ್ರ ತಂದಕ್ಕೆ ನಾವು ಬೀಜ ಮಾಡ್ತೀವಿ. ಈಗ ಮತ್ತೆ ನಾನು 4-5 ಸೊಲಿಗೆ ಹಮೇಜ ಇದು ಮಾಡಿದ್ರಿ ಸರ್, ಕೊತ್ತಂಬರಿ ಬೀಜ ರೀ. ಇವತ್ತೆ ನನಗೆ ಪ್ರೊಸೆಸ್ ಮಾಡ್ಲಕತ್ತಿದ್ರ ನಮ್ಮವರು ಬಡದು ಇದು ಇನ್ನು ಬಡದಕ್ಕಿಂದ್ರ ಇದು ಮಾಡಿಟ್ಟಿವ್ರಿ ಸರ್. ಇನ್ನು ನಾಳೆ ಮತ್ತೆ ನಮ್ಗೆ ಇದು ಬೇಕಾಯ್ತಂದ್ರೆ ಮತ್ತೆ ಹಾಕ್ಬಿಡ್ತೀವ್ರಿ. ಪುಂಡಿ ಬೀಜನು ಮನೆಯಿಂದೇ ಮಾಡ್ತೀವ್ರಿ ಸರ್. ಸೊಬ್ಬಸಿಗಿನ ಮನೆಗೆ ಮಾಡ್ತೀವ್ರಿ. ಹುಣ್ಚಿ ಪಲ್ಯ ಮನೆಗೆ ಮಾಡ್ತೀವ್ರಿ ಸರ್. ಪಾಲಕ್ನು ಮನೆಗೆ ಮಾಡ್ತೀವ್ರಿ ಸರ್. ಸೊಬ್ಬಸಿಗಿನ ಮನೆಗೆ ರೀ ಸರ್. ಮತ್ತೆ ಇನ್ನು ಉಳ್ಕೆದ ಬೀಜ ಅಂತೂ ತಿಪ್ಪರಿಕಾಯಿನೂ ಮನೆಗೆ ಅವೇ ಬೀಜನೇ ಹೊಳ್ಳಿ ಇದು ಮಾಡ್ತೀವ್ರಿ ಸರ್. ಒಂದೊಂದು ಚಲೋ ಕಾಯಿ ಇದ್ದದ್ದು ಬಿಟ್ಟು ಬಿಡ್ತೀವ್ರಿ ಸರ್. ನಾವು ಚಲೋ ಕಾಯಿ ಬಿಟ್ಟವು ಅಂದ್ರೆ ತಿಪ್ಪರಿಕಾಯಿನೂ ಬರ್ತದ್ರಿ ಸರ್. ಸೌಂತೆಕಾಯಿ ರೀ ಮತ್ತು ಅವು ಕುಂಬಳಕಾಯಿ ರೀ ಸರ್. ಇಷ್ಕುಂಬಳ ಅಂತ ಬರ್ತದ್ರಿ ಸರ್. ಬಿಳಿ ಕುಂಬಳ ಇವೆಲ್ಲ ಥರದ ಬೀಜ ನಾವು ಮನೆಗೆ ಮಾಡ್ಕೊಂಡು ಬದ್ನೆಕಾಯಿ ಇಲ್ಲ ಬದ್ನೆಕಾಯಿ ಟೊಮೆಟೊ ಬೆಂಡಿ ಇಲ್ಲ ಸರ್. ಅವು ಇದು ಆಗೋದಿಲ್ಲ ರೀ ಸರ್. ಆದ್ರೆ ಅವು ಬೇರೆ ಕಡೆ ತಂದು ನರ್ಸರಿಯಿಂದ ಅಗಿ ತಂದು ಹಚ್ಚಿಬಿಡ್ತೀವಿ ಸರ್. ನರ್ಸರಿಯಿಂದ ಬೆಣ್ಣೆ ಇದು ಬದ್ನೆಗೆ ಮತ್ತು ಟಮಾಟೆಗೆ ನರ್ಸರಿಯಿಂದ ತರ್ತೀವಿ ಸರ್. ಮತ್ತು ಇದು ರೀ ಉಳ್ಳಿಗಡ್ಡಿನೂ ಮನೆಯೊಳಗೆ ಮಾಡ್ತೀವಿ. ಉಳ್ಳಿಗಡ್ಡಿ ನಾವು ಕೊಯ್ದಂಥ ಉಳ್ಳಿಗಡ್ಡಿನೇ ನಾವು ಗಂಡ ಮಾಡಿ ಅವೇ ಬೀಜ ಮಾಡ್ಕೋತೀವಿ ಸರ್. ಅವೇ ಬೀಜ ಮಾಡಿ ಅವೇ ಹಾಕ್ತೀವಿ ರೀ. ಮತ್ತು ಮೆಣಸಿಗೆ ಬೀಜನೂ ನಾವು ಮನೆಯಿಂದ ಉಪಯೋಗ ಎರಡೇ ರೀ ಸರ್. ನಾವು ಕೊಂಡು ತರೋದು ಒಂದು ಬೆಂಡಿ ಇನ್ನೊಂದು ಬದನೆ ಇವೆರಡೇ ಬೀಜ ನಾವು ಕೊಂಡು ಮಾರ್ಕೆಟಿಂದ ತರೋದ್ರಿ ಸರ್. ಇಲ್ಲಾಂದ್ರೆ ನರ್ಸರಿಯಿಂದ ತಂದು ಹಚ್ತೀನಿ ರೀ. ಅದು ಬಿಟ್ರಿ ನಾವು ಉಳ್ಕಿದ ಬೀಜ ನಾವು ಮನೆಯಾಗೆ ಪ್ರೊಸೆಸಿಂಗ್ ಮಾಡ್ತೀವಿ. ಮೊನ್ನೆ ಒಬ್ರು ನಮ್ಮ ಅವರು ದಿಂಡವಾರ ಅಂತ ರೀ ಸರ್. ದಿಂಡವಾರ ಊರಿನವರು ಪಾಟೀಲ್ ಅಂತ ಹೇಳ್ರಿ ಒಳ್ಳೆ ರೈತರು. ಅವ್ರು ನನ್ನ ಹತ್ರ ಬಂದಕ್ಕಿಂದ್ರ 15 ತರದ ಬೀಜ ಒಯ್ದಾರ ರೀ ಸರ್. ಅವರು 15 ತರದ ಬೀಜ ನನಗೆ ಕೊಡಪ್ಪ ಅಂತ ಹೇಳಿ ಅಲ್ಲಿಂದ ದಿಂಡವಾರದಿಂದ ಬಂದಿರಿ. ಇಲ್ಲಿ ನಮ್ಮ ಕೆವಿಕೆದೊಳಗೆ ವಿ ಕೆ ಸೂಪರ್ ಸ್ಟಾರ್ ಇದು ಐತ್ರಿ ಸರ್. ಪ್ರಶಸ್ತಿ ವಿತರಣೆ ಮಾಡಕತ್ತಿದ್ರಿ. ಅವರು ಪಾಪ ಇಲ್ಲಿಗೆ ಬಂದಿದ್ರು. ಬಂದಾಗ ನನ್ನ ಹತ್ರ ನಾನು ತೋಟಕ್ಕೆ ಬಂದು ನಮ್ದೆಲ್ಲ ವೀಕ್ಷಣೆ ಮಾಡಿಕೊಂಡು ಅವ್ರಿಗೆ ನಾನು ಬೀಜ ಅವ್ರು ನನಗೆ ಅಡ್ವಾನ್ಸ್ ಹೇಳಿದ್ರಿ. ಮಲ್ಲವರು ನಮ್ಮ ಬೀಜ ಬೇಕ್ರಿ ಅಂತಂದಿದ್ರು. ಬಂದು ಒಯ್ರಿ ಅಂತ ಹೇಳಿದ್ರಿ. ಅವ್ರು ಬಂದು ಪ್ಯಾಕ್ ಮಾಡ್ಕೊಂಡು ಒಯ್ದು ಹೋಗಿದ್ರು. ಇನ್ನು ನಾಳೆ ನಾಡ್ದ ಪೂನ್ ಹಸ್ತಾರಿ ಸರ್ ಹಾಕಿದ್ರಂತವ್ರು. ನಾನು ಬಂದು ನಾನು ಪ್ಲಾಟ್ ವೀಕ್ಷಣೆ ಮಾಡ್ಕೊಂಡು ಹೋಗುನು ಅಂದಾರಿ ಸರ್. ಅವ್ರು ಒಂದ್ಸಲ ಹೋಗಿ ಬರ್ಬೇಕಾಗಿತ್ತು ಸರ್. ಸಂತೋಷ, ನೀವು ಇಷ್ಟೆಲ್ಲ ಮಾಡಿದಿರಿ ಮತ್ತೆ ನಿಮಗೆ ಸತ್ಕಾರ ಪುರಸ್ಕಾರ ಆಗಿರ್ಬೇಕಲ್ಲ, ಸಿಕ್ಕಿರ್ಬೇಕಲ್ಲ. ನೋಡಿ ಸರ್, ನಮ್ಗೆ ಆತ್ಮ ಮತ್ತು ಕೃಷಿ ಇಲಾಖೆಯಿಂದ ತಾಲೂಕು ಮಟ್ಟದ ಶ್ರೇಷ್ಠ ಕೃಷಿಕ ಅಂತೇಳಿ ಪ್ರಶಸ್ತಿ ಕೊಟ್ಟಿದ್ದೀರಿ ಸರ್. 2018 2019-20 ಸರ್ ಜಿಲ್ಲಾ ಮಟ್ಟದ ಶ್ರೇಷ್ಠ ಕೃಷಿಕ ಅಂತೇಳಿ ಕೊಟ್ಟಿದ್ದಾರೆ. 2020-21 ವಿಜಯ ಕರ್ನಾಟಕ ಸೂಪರ್ ಸ್ಟಾರ್ ಅಂತೇಳಿ ಅವಾರ್ಡ್ ಕೊಟ್ಟಿದ್ದಾರೆ ಸರ್. ಬಹಳ ಸಂತೋಷ. ಮಲ್ಲಪ್ಪ ಅವರು, ಒಂದು ಕೇಳ್ತೀನಿ. ಈಗ ತಾವು ಹೇಳಿದ್ರಿ ಮಾರ್ಕೆಟ್ ಮಾಡುವಾಗ ನಿಮ್ಮ ತಾಯಿಯವರೇ ಮುಂಜಾನೆ ಹೋಗಿ ಮಾರ್ಕೊಂಡು ಎಲ್ಲ ಸಂತಿಗೆ ಹೋಗಿ ಬರ್ತಾರ ಅಂತ ಹೇಳಿದ್ರಿ. ಹೊಸ ಹುಡುಗರಿಗೆ ಯಾಕೆ ಹಚ್ಚಂಗಿಲ್ಲ ನೀವು ಕೆಲಸಕ್ಕ? ಹೊಸ ಹುಡುಗರು ಹೋಗ್ತಾರೆ ಸರ್. ಈಗ ನಮ್ಮ ತಾಯಿಯವ್ರಿಗೆ ಹೋಗ್ಲಿಲ್ಲ ಅಂದ್ರೆ ಸರ್ ನಮ್ಮ ಮನೆಯವ್ರು ಹೋಗ್ತಾರೆ, ಇಲ್ಲ ನಮ್ಮ ಅತ್ತಿಗೆಯವ್ರು ಹೋಗ್ತಾರೆ, ಇಲ್ಲ ನಾ ಹೋಗ್ತೀನಿ ಸರ್. ನಾವು ಹೋದೇವು ಅಂತಂದ್ರೆ ಈಗ ಮಾರ್ಕೆಟ್ನಾಗ ನಮ್ಗೆ ಒಂದು ಸ್ವಲ್ಪ ನಾವು ಬಹಳ ಜನ ಕೂನಿರೋದ್ರಿಂದ ನಾವು ಹಂಗೆ ಹೋಗ್ತಾರೆ ಸರ್. ಅದಕ್ಕಾಗಿ ನಮ್ಗೇನಂತಾರೆ, ನೀವು ಹೋದ್ರೆ ಅಂದ್ರೆ ಏನೂ ಇಲ್ಲ, ನೀವೆಲ್ಲ ಬಿಡಾನೆ ಮಾಡಿ ಬರ್ತೀರಿ ಅಂತೇಳಿ ನಮ್ಮ ತಾಯಿಯವ್ರು ಹತ್ತಿರ್ತಾರೆ. ಅದಕ್ಕಾಗಿ ನಾವು ಬರೇ ಒಯ್ದು ಕೊಟ್ಟು ಬರೋದು ಅಟ್ಟೆ ಕೆಲಸ ರೀ ಸರ್. ಕೊಟ್ಟು ನಮ್ಮ ತಾಯಿಯವ್ರಿಗೆ ಏನೋ ಊರಿಗೆ ಹೋಗಿದ್ರು ಅಥವಾ ಏನಾದ್ರು ಒಂದು ಸ್ವಲ್ಪ ಸಮಸ್ಯೆ ಆಗಿತ್ತಂದ್ರೆ ನನ್ನ ಮನೆಯವ್ರು ಹೋಗ್ತಾರೆ ಸರ್, ಇಲ್ಲ ನಮ್ಮ ಅತ್ತಿಗೆಯವ್ರು ಹೋಗಿ ಅಂದ್ರೆ ಮಾರ್ಕೆಟ್ ಮಾಡ್ಕೊಂಡು ಬರ್ತಾರೆ ಸರ್. ಅಲ್ಲ, ಈಗ ನೀವು ಬೆಳೆದಿರ್ತಿರಲ್ಲ, ನೀವು ಎಷ್ಟು ಶ್ರಮ ಪಟ್ಟಿರಿ ಅಂತ ನಿಮಗೆ ಗೊತ್ತಿರ್ತದ. ಅದ್ರ ಬೆಲೆ ಎಷ್ಟು ಅನ್ನೋದು ನಿಮಗೆ ಗೊತ್ತಿರ್ತದ. ಆ ಬೆಲೆಯನ್ನು ಹೇಳೋದೇನು ತಪ್ಪಿಲ್ಲಲ್ಲ ಸರ್? ಅದು ಬೆಲೆ ಕೊಡ್ತಾರಿ ಸರ್, ಅವರು ಕೊಡ್ತಾರಿ ಸರ್. ಆದ್ರೆ ನಮ್ಮದು ರೈತರ ಧರ್ಮ ಏನಾದ್ರಿ ಸರ್, ನಾವು 10 ರೂಪಾಯಿ ಕೊಟ್ಟಿದ್ರೆ ನಾವು ಒಂದು 15 ರೂಪಾಯಿ ಕೊಡಬೇಕಾಗ್ತದೆ ಸರ್ ಮ್ಯಾಲ. ಕಡೆಗೆ ಒಂದು 5 ರೂಪಾಯಿ ಇದ್ರೆ ನಾವು ಹೆಚ್ಚು ಕೊಡಬೇಕ್ರಿ. ಈಗ ನಮ್ಮ ತಾಯಿಯವ್ರು ಹತ್ತಿರ್ತಾರೆ, ಅವ್ರು ಬೆಳೆದಿರ್ತಾರೆ, ಅವ್ರು ಹರಿದಿದ್ದು ಗೊತ್ತಿರ್ತದೆ, ನಮಗೂ ಗೊತ್ತಿರ್ತಾರೆ. ಕೊಟ್ಬಿಡಮ್ಮ ಅಂತೇಳಿ ನಾವು ಹೇಳ್ತಿರ್ತೇವೆ ಅವ್ರಿಗೆ, ಇದು ಆಗೋದಿಲ್ಲರಿ. ಆದರೂ ಅವರು ನಮ್ಮ ತಾಯಿಯವ್ರದ್ದು ದೊಡ್ಡ ಮನಸ್ಸು ಸರ್. ಯಾವಾಗಲೂ ನಾವು ಬಂದು ನಿಂತರು ನಮ್ಗೆ ಯಾರೇ ಮಾತಾಡ್ಸಿದ್ರೆ ಅಂದ್ರೆ ಹಿಂದೆ ನಿಂತು ಏ ಆಯ್ತೇಳಿ ನಡೀತದೆ ಹೋರಿ ಸರ್ ಅಂದ್ಬಿಡ್ತಾರೆ ರೀ. ಅವರೇನು ಇಲ್ಲಿ ಕೊಡ್ಬೇಕು ಅಲ್ಲಿ ಹಿಂದಿಂದು ಅಂದ ಅವ್ರೇನಂತಾರೆ, ಮನೆಗೆ ಬಂದು ಹೇಳ್ತಾರೆ ನೀ ಬಂದು ನೀನು ಇಸ್ಕೊಂಡ್ರು ನಂದು 20 ರೂಪಾಯಿ ಬಾಡಿಗೆ ಬರೀ 10 ರೂಪಾಯಿ ಕೊಡಿಸಿದಿ ಅಂತೇಳಿ ಇದು ಮಾಡ್ಕಿಡ್ಲೆ ಮಾಡ್ತಿರ್ತಾರೆ ಬಂದು. ನಾ ಅದಕ್ಕೆ ನಾ ಬರಂಗಿಲ್ಲ, ನಿನಗೆ ಅದಕ್ಕೆ ಬಿಟ್ಕಿಂದ ಬಂದ್ಬಿಡ್ತೀನಿ ಅಂತ ಹೇಳ್ತಿರ್ತೀನಿ ನಮ್ಮ ತಾಯಿಯವರಿಗೆ ಸರ್. ಒಳ್ಳೇದು ಮಲ್ಲಪ್ಪ ಖೂನಪ್ಪ ಗುಡ್ಲಾ ಅವರೇ, ಬಹಳ ಸಂತೋಷ ಆಯ್ತು ನಿಮ್ ಜೊತೆಗೆ ಮಾತಾಡಿ. ನಿಮ್ಮ ಸಾವಯವ ಕೃಷಿ ಮತ್ತೆ ಎಲ್ಲಾ ಏನು ನಿಮ್ಮ ಹೊಲದೊಳಗೆ ಇಂಚು ಬಿಡ್ಲಾರ್ದಂಗ ನೀವೇನು ಬೆಳೆಗಳನ್ನು ಬೆಳೀತಾ ಇದ್ದೀರಿ, ಒಂದಾದ್ಮೇಲೆ ಒಂದು ಬೆಳೆ ಬರ್ತಾ ಇದ್ದಾವೆ, ಮತ್ತೆ ಪ್ರತಿ ದಿವಸ ನಿಮಗೆ ಒಂದು ಆದಾಯ ಬರುವಂತಹ ಒಂದು ವ್ಯವಸ್ಥೆ ಇದರಿಂದ ಆಗ್ತಾ ಇದೆ. ಅದರೊಳಗೆ ವಿಶೇಷವಾಗಿ ನಮ್ಮ ಒರಿಜಿನಲ್ ಬೀಜಗಳೇನದಾವ ಅವುಗಳನ್ನು ಕೂಡ ತಾವು ಕಾಯ್ದಿಟ್ಟಿದ್ದೀರಿ, ಇದು ಬಹಳ ಮುಖ್ಯವಾದಂತಹದ್ದು. ಮತ್ತೆ ಆರೋಗ್ಯದ ಕಡೆ ಕೂಡ ನಿಮಗ ಆರೋಗ್ಯ ಅಷ್ಟೇ ಅಲ್ಲ, ಉಳಿದವರ ಆರೋಗ್ಯ ಕೂಡ ಅದರ ಕಡೆನೂ ತಾವು ಗಮನ ಕೊಡ್ತಾ ಇದ್ದೀರಿ. ನಿಮ್ಮಿಂದ ಇನ್ನೂ ಅನೇಕ ರೈತರಿಗೆ ಒಳ್ಳೆ ಮಾರ್ಗದರ್ಶನ ಆಗಲಿ, ಒಳ್ಳೆ ಶಿಕ್ಷಣ ಸಿಗಲಿ ಅಂತ ಹೇಳಿ ಹಾರೈಸ್ತಾ ಇದ್ದೀವಿ. ಯಾರಾದರೂ ನಿಮ್ಮ ಜೊತೆ ಮಾತಾಡಬೇಕು ಅಂತಂದ್ರೆ ನೀವು ನಿಮ್ಮ ಮೊಬೈಲ್ ನಂಬರ್ನ ಹೇಳ್ತೀರಿ? 9880236615. ಈ ನಂಬರ್ಗೆ ನನಗೆ ಯಾವಾಗಾದರೂ ಯಾರ ರೈತರು ಮಾಹಿತಿ ಬೇಕಾದರೂ ನನ್ನನ್ನು ಸಂಪರ್ಕಿಸಿ ನನ್ನ ಕಡೆಯಿಂದ ಸಲಹೆಯನ್ನು ಪಡಿಬೋದ್ರಿ ಸರ್. ಮಲ್ಲಪ್ಪ ಅವರು ಹೇಳಿದಂತಹ ನಂಬರ್ನ ನಾನು ಒಂದ್ಸಲ ಹೇಳ್ತೀನಿ, ತಾವು ಬರ್ಕೊಳ್ಬಹುದು. 9880236615 ಈ ನಂಬರ್ನ ತಾವು ಸಂಪರ್ಕ ಮಾಡಬಹುದು. ಒಳ್ಳೇದು ಮಲ್ಲಪ್ಪ ಗುಡ್ಲಾ ಅವರ,

ಕವಿತೆಯೊಳಗೈತೆ ರಸಿಕನು ಹಾ